ಬಾಯಿ ಕ್ಯಾನ್ಸರ್ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚೆ ಬಿಳಿ ಮಚ್ಚೆಯಾಗಿ ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಭತ್ತದ ಹಾಗೂ ಕಬ್ಬಿನ ಬೇಸಾಯದಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಈ ವಿಷಯವಾಗಿ ಸಂವಾದವಿದೆ. ಭಾಗವಹಿಸ್ತಾ ಇದ್ದಾರೆ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಆರ್ ರವೀಂದ್ರ ಮತ್ತು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಹಲ್ಲೇಕೆರೆ ಗ್ರಾಮದ ಎಚ್ ಕೆ ದೊಡ್ಡಲಿಂಗಯ್ಯ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ರವೀಂದ್ರ ಅವರೇ ನಮಸ್ಕಾರ. ನಮಸ್ಕಾರ, ನಮ್ಮ ರೈತ ಬಾಂಧವರಿಗೂ ಕೂಡ ಆತ್ಮೀಯವಾದ ನಮಸ್ಕಾರಗಳು. ದೊಡ್ಡಲಿಂಗೇಗೌಡ್ರೆ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರವೀಂದ್ರ ಅವರೇ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಸಾವಯವ ಕೃಷಿಯಲ್ಲಿ ವಿಶೇಷವಾಗಿ ಹಸಿರು ಎಲೆ ಗೊಬ್ಬರದ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಈಗ ಮಣ್ಣಿನ ಆರೋಗ್ಯ ಅಂದಾಗ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ 4-5 ಅಂಶಗಳಿವೆ. ಒಂದು, ಮಣ್ಣು ಕೊಚ್ಚಣೆ ಆಗಬಾರ್ದು, ಅದರ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನು ವಹಿಸಬೇಕು. ಎರಡನೇದು, ಮಣ್ಣಿನ ಗುಣಧರ್ಮಗಳನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಮಣ್ಣಿನ ಗುಣಧರ್ಮಗಳಂದರೆ ಭೌತಿಕ ಗುಣಧರ್ಮಗಳಿರ್ಬೋದು ಅಥವಾ ರಾಸಾಯನಿಕ ಗುಣಧರ್ಮಗಳಿರ್ಬೋದು ಅಥವಾ ಜೈವಿಕ ಗುಣಧರ್ಮಗಳಿರ್ಬೋದು. ಈ ಮೂರೂ ಗುಣಧರ್ಮಗಳು ಸರಿಯಾದ ರೀತಿಯಲ್ಲಿದ್ದರೆ ಅದನ್ನು ನಾವು ಆರೋಗ್ಯಕರ ಮಣ್ಣು ಅಂತ ಕರಿಬೋದು. ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ಭೌತಿಕ ಗುಣಧರ್ಮ ಬಂದಾಗ ಈ ಮಣ್ಣಿನ ಕಣಗಳ ಗಾತ್ರ ಮತ್ತು ಅವುಗಳ ಜೋಡಣೆ, ಇದು ಪ್ರಮುಖ ಪಾತ್ರ ವಹಿಸುತ್ತೆ. ತಮಗೆ ಗೊತ್ತಿದೆ, ಗಾತ್ರದಲ್ಲಿ ಜೇಡಿ ಮಣ್ಣಿದೆ, ಮತ್ತು ಗೋಡು ಮಣ್ಣುಗಳಿವೆ, ಮರಳು ಮಿಶ್ರಿತ ಮಣ್ಣುಗಳಿವೆ, ಗೋಡು ಮಿಶ್ರಿತ ಮರಳು ಮಣ್ಣುಗಳಿವೆ, ಮತ್ತು ಗ್ರಾವೆಲಿ ಸಾಯಿಲ್ಸ್ ಅಂತ ಇದೆ. ಸೊ ಯಾವ ಮಣ್ಣು ಚೆನ್ನಾಗಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೋ, ಯಾವ ಮಣ್ಣಿನಲ್ಲಿ ನೀರು ಚೆನ್ನಾಗಿ ಇಂಗುತ್ತೋ, ಮತ್ತು ಯಾವಾಗ ಆ ಮಣ್ಣು ನೀರನ್ನು ಹಿಡ್ಕೊಳ್ಳುತ್ತೋ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಕಣಗಳಲ್ಲಿ ಹಿಡ್ಕೊಳ್ಳುತ್ತೋ, ಯಾವ ಮಣ್ಣಿನಲ್ಲಿ ಚೆನ್ನಾಗಿ ಗಾಳಿ ಆಡುತ್ತೋ, ಆ ಮಣ್ಣು ಬೆಳೆ ಉತ್ಪಾದನೆಗೆ ಅಥವಾ ಬೆಳೆಗಳ ಬೆಳವಣಿಗೆಗೆ ಬಹಳ ಸಹಕಾರಿ. ಇದು ಭೌತಿಕ ಗುಣಧರ್ಮಗಳ ಕಡೆ ಬರುತ್ತೆ. ಇನ್ನು ಮಣ್ಣಿನ ರಸಸಾರ ಮತ್ತು ಮಣ್ಣಿನಲ್ಲಿರುವಂಥ ಲವಣಾಂಶಗಳು, ಈ ಎರಡು ಪ್ರಮುಖ ರಾಸಾಯನಿಕ ಗುಣಧರ್ಮಗಳಾಗಿವೆ. ಈ ಪಿ ಎಚ್ ಅಥವಾ ರಸಸಾರ ಏನಿದೆ, ಇದನ್ನು 1-14 ಸ್ಕೇಲಲ್ಲಿ ನಾವು ಅಳಿತೀವಿ. 7 ಅಂದರೆ ತಟಸ್ಥ ಮಣ್ಣು, ಅಂದರೆ ಈ ಕಡೆ ಹುಳಿನೂ ಅಲ್ಲ ಮತ್ತು ಉಪ್ಪು ಅಥವಾ ಕ್ಷಾರನೂ ಅಲ್ಲ. 7 ಕಡಿಮೆ ಬಂದರೆ ಅದನ್ನು ನಾವು ಹುಳಿ ಮಣ್ಣು ಅಂತೀವಿ, 7 ಜಾಸ್ತಿ ಆದರೆ ಅದನ್ನು ಕ್ಷಾರ ಮಣ್ಣು ಅಂತೀವಿ. ಸೊ ಉತ್ತಮವಾದಂಥ ಒಂದು ಬೆಳೆ ಉತ್ಪಾದನೆಗೆ ಅಥವಾ ಬೆಳೆಗಳ ಬೆಳವಣಿಗೆಗೆ ನಮ್ಮ ರಸಸಾರ 6.5-8.5 ಇರಬೇಕು. ಅಂದರೆ ಸ್ವಲ್ಪ ಕಡಿಮೆ ಹುಳಿಯಿಂದ ಸ್ವಲ್ಪ ಮಾತ್ರ ಜಾಸ್ತಿ ಕ್ಷಾರದ ಕಡೆ ಇರಬೇಕು. ಸೊ ಇದನ್ನು ನಾವು ನಿರ್ವಹಣೆ ಮಾಡಬೇಕಾದಂತೂ ಬಹಳ ಮಹತ್ವದ ವಿಷಯ. ಇನ್ನು ಮಣ್ಣು ನಿಮಗೆ ಗೊತ್ತಿದೆ, ಎಲ್ರಿಗೂ ಈಗ ಬಹುತೇಕ ಮಣ್ಣು ಅಂದರೆ ಒಂದು ಜಡವಸ್ತು ಅಂತ ಅಂದ್ಕೊಂಡಿದ್ವಿ, ಅದನ್ನು ಅಲ್ಲ ಅನ್ನೋದು ದೃಢಪಟ್ಟಿದೆ. ಎಲ್ರಿಗೂ ಗೊತ್ತಿದೆ ಮಣ್ಣಿನಲ್ಲಿ ಜೀವ ಇದೆ ಅಂತ. ಒಂದು ಚಮಚ ಮಣ್ಣಿನಲ್ಲಿ ಭೂಮಿ ಮೇಲೆ ಬೇರೆಲ್ಲ ಪ್ರಾಣಿಗಳು ಎಷ್ಟಿವೆಯೋ ಅದಕ್ಕಿಂತ ಹೆಚ್ಚು ಸೂಕ್ಷ್ಮ ಜೀವಿಗಳು ಕೆಲಸ ಮಾಡ್ತಾ ಇದ್ದಾವೆ, ಜೊತೆಗೆ ಎರೆಹುಳುಗಳು ಕೆಲಸ ಮಾಡ್ತಾ ಇದ್ದಾವೆ. ಇದಲ್ಲದೆ ಗೆದ್ದಲು ಮತ್ತು ನಾನಾ ಥರವಾದ ಅಂಥ ಕೀಟಗಳು, ಬೇರೆ ಬೇರೆ ಪ್ರಾಣಿಗಳು ಕೂಡ ಮಣ್ಣಲ್ಲಿ ವಾಸ ಮಾಡ್ತವೆ. ಇವುಗಳು ಕೂಡ ತಮ್ಮ ಒಂದು ಚರಣೆಯೊಂದಿಗೆ ಆಹಾರ ಹುಡ್ಕೊಂಡು ಹೋಗುವಾಗ ಮಣ್ಣನ್ನು ಉಳುಮೆ ಮಾಡ್ತವೆ ಅನ್ನೋದು ನಿಮ್ಗೆ ಗೊತ್ತಿದೆ. ಎರೆಹುಳುವನ್ನು ರೈತನ ಮಿತ್ರ ಅಂತ ಕರೀತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಹೀಗಾಗಿ ಈ ಸೂಕ್ಷ್ಮ ಜೀವಿಗಳ ಕ್ರಿಯೆ ಚೆನ್ನಾಗಿ ನಡೀಬೇಕು ಅಂತಂದರೆ ಮಣ್ಣು ತಯಾರಾಗಲಿಕ್ಕೆ ಪ್ರಮುಖವಾದ ಪಾತ್ರ ವಹಿಸುವುದೇ ಈ ಸೂಕ್ಷ್ಮ ಜೀವಿಗಳು. ಯಾಕೆಂದರೆ ಮಣ್ಣು ಒಂದು ಕಲ್ಲಿನಿಂದ ಮಣ್ಣಾಗಿರೋದು ನಿಮ್ಗೆ ಗೊತ್ತಿದೆ. ಕಲ್ಲಿನ ಮೇಲೆ ನಮ್ಮ ವಾತಾವರಣದ ಅಥವಾ ಪರಿಸರದ ಒಂದು ಗಾಳಿ, ಉಷ್ಣಾಂಶ, ಮಳೆ, ಇವುಗಳ ಹೊಡೆತ, ಜೊತೆಗೆ ಬೇರುಗಳ ಒಂದು ಚಟುವಟಿಕೆ ಮತ್ತು ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಈ ಕಲ್ಲುಗಳ ಕರಗಿ ಹರಳಾಗಿ, ಹರಳು ಮರಳಾಗಿ, ಮರಳು ಗೋಡಾಗಿ, ಗೋಡು ಜೇಡಾಗಿ, ಈ ರೀತಿ ಪರಿವರ್ತನೆ ಒಂದು ಅದರಲ್ಲಿ ಪೋಷಕಾಂಶಗಳು, ಖನಿಜಗಳಲ್ಲಿ ಏನು ಪೋಷಕಾಂಶಗಳಿವೆ ಅವು ಕೂಡ ಮಣ್ಣನ್ನು ಸೇರಿಕೊಳ್ತವೆ. ಈ ರೀತಿ ಮಣ್ಣು ತಯಾರಾಗಲಿಕ್ಕೆ ಪ್ರಕೃತಿಯಲ್ಲಿ 1 ತಯಾರಾಗಲಿಕ್ಕೆ 1,000 ವರ್ಷ ಬೇಕು ಅಂತ ಹೇಳ್ತಾರೆ. ಇಂಥ ಮಣ್ಣನ್ನು ನಾವು ಕೊಚ್ಚಿ ಹೋಗದಂತೆ ಉಳಿಸ್ಕೋಬೇಕಾಗಿದ್ದು ಮೊದಲನೇ ಕೆಲಸ. ಸೊ ಈ ಮಣ್ಣು ಕೊಚ್ಚಣೆಯಲ್ಲಿ ಹಸಿರೆಲೆ ಗೊಬ್ಬರಗಳು ಬಹಳ ಪ್ರಮುಖದ ಪಾತ್ರವನ್ನು ವಹಿಸ್ತವೆ. ಯಾವ ರೀತಿ ಅಂತಂದರೆ ನಿಮಗೆ ಗೊತ್ತಿದೆ, ನೀವು ಚಳಿಗಾಲದಲ್ಲಿ ಯಾವುದೇ ಬಟ್ಟೆ ಹಾಕೊಳ್ಳೋದು ಆಚೆ ಹೋದರೆ ನಿಮಗೇನಾಗುತ್ತೆ, ತುಂಬ ಚಳಿ ಆಗುತ್ತೆ. ಮಳೆ ಬಿದ್ದರೆ ತುಂಬ ಬೇಗ ನೆಂದು ಶೀತ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಮೈ ತುಂಬ ಹೊತ್ಕೊಂಡು ಹೋಗ್ತೀರಿ. ಹಾಗೆ ನಿಮ್ಮ ಮಣ್ಣಿಗೂ ಕೂಡ ಈ ಒಂದು ಉಷ್ಣಾಂಶ ಅಥವಾ ಮಳೆ ಹೊಡೆತಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊದಿಕೆಯನ್ನು ಹಾಕಬೇಕು. ಅಂಥ ಹೊದಿಕೆ ಯಾವುದು ಅಂತಂದರೆ ಯಾವುದು ಬಟ್ಟೆ ಅಲ್ಲ, ಮತ್ತೊಂದಲ್ಲ, ನಮ್ಮ ಪ್ರಕೃತಿಯಲ್ಲೇ ಸಿಗುವಂಥ ಸಸ್ಯಗಳು. ಯಾವ ಮಣ್ಣಿನ ಮೇಲೆ ಸಸ್ಯದ ಹೊದಿಕೆ ಚೆನ್ನಾಗಿರುತ್ತೋ, ಯಾವ ಒಂದು ಜಮೀನಿನ ಸುತ್ತ ಮರಗಿಡಗಳು ಇರ್ತವೋ, ಅವುಗಳು ಮಳೆಯ ಹೊಡೆತದಿಂದ, ಉಷ್ಣದಿಂದ, ಮಣ್ಣಿನ ಮೇಲೆ ಯಾವುದೇ ಒಂದು ಪ್ರತಿರಿಕ್ತ ಪರಿಣಾಮ ಆಗದೆ ಅದರ ಗುಣಧರ್ಮ ಉಳ್ಕೊಳ್ಳೋಕ್ಕೆ ಮತ್ತು ಅದು ಕೊಚ್ಚಿ ಹೋಗದಂತೆ ಸಹಾಯ ಮಾಡ್ತವೆ. ಆ ದೃಷ್ಟಿಯಲ್ಲಿ ಮೊಟ್ಟ ಮೊದಲನೇ ಪಾತ್ರವನ್ನು ಹಸಿರುಳೆ ಗೊಬ್ಬರಗಳು ಅಥವಾ ಹಸಿರು ಗೊಬ್ಬರಗಳು ನಮಗೆ ವಹಿಸ್ಕೊಡ್ತಾ ಇದ್ದಾವೆ. ಇನ್ನು ಈ ಕಣಗಳ ಜೋಡಣೆಗೆ ಬಂದಾಗ ನಿಮಗೆ ಗೊತ್ತಿದೆ, ಮರಳು ಮಿಶ್ರಿತ ಮಣ್ಣು ಬಂದಾಗ ಅಲ್ಲಿ ಕಣಗಳ ಒಂದು ಜೋಡಣೆ ವಿರಳವಾಗಿರುತ್ತದೆ. ಹೀಗಾಗಿ ಬಿದ್ದಂಥ ನೀರು ಬೇಗನೆ ಇಂಗುತ್ತೆ, ಇಂಗಿ ಜೊತೆಗೆ ಬಸದು ಕೂಡ ಹೊರಟೋಗುತ್ತೆ. ಅದೇ ರೀತಿ ಪೋಷಕಾಂಶಗಳು ಕೂಡ ಬೇಗನೆ ಬಸದು ಹೋಗ್ತವೆ. ಗಾಳಿ ಚೆನ್ನಾಗಾಡುತ್ತೆ ಇಂಥ ಮಣ್ಣುಗಳಲ್ಲಿ, ತೊಂದರೆ ಇಲ್ಲ. ಆದರೆ ನೀರು ಇಂಗುವಿಕೆ, ನೀರು ಹಿಡಿದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಮತ್ತು ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಬಹಳ ಕಡಿಮೆ ಆಗಿರುತ್ತಿಲ್ಲ. ಸೊ ಇಂಥ ಮಣ್ಣುಗಳಿಗೆ ನಾವು ಹಸಿರೆಲೆ ಗೊಬ್ಬರಗಳನ್ನು ಸೇರಿಸಿದಾಗ, ಅದಕ್ಕೂ ಮುಂಚೆ ಬಹುಶಃ ನಾನು ಹಸಿರೆಲೆ ಗೊಬ್ಬರ ಅಂದರೆ ಏನು ಅಂತ ಹೇಳಿದ್ರೆ ತುಂಬ ಅನುಕೂಲ ಅಂತ ಅನಿಸುತ್ತೆ. ಯಾಕೆ ಏನು ಹಸಿರೆ ಗೊಬ್ಬರ ಯಾಕೆ ಅಂತ ಹೇಳ್ತಾ ಇದ್ದೀರಿ ಏನು ಅನ್ನೋದು ಹೇಳೋದನ್ನ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಹಸಿರೆಲೆ ಗೊಬ್ಬರಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಸಸ್ಯಗಳ ಹಸಿರು ಭಾಗಗಳನ್ನು, ಎಲೆಗಳನ್ನು ಮತ್ತು ಎಳೆಯ ಟೊಂಗೆಗಳನ್ನು ಕತ್ತರಿಸಿಯೋ ಅಥವಾ ಅಂಥ ಗಿಡಗಳನ್ನು ಆ ಜಮೀನಲ್ಲೇ ಬೆಳೆದು ಕತ್ತರಿಸಿ ಭೂಮಿಗೆ ಸೇರಿಸ್ತಾ ಇದ್ದೀವಿ. ಈ ರೀತಿ ಹಸಿರೆಲೆಗಳನ್ನು ನಾವು ಭೂಮಿಗೆ ಸೇರಿಸಿ ಮಲ್ಚ್ ಮಾಡಿದಾಗ ಅಥವಾ ಉತ್ತಾಗ ಆ ಕಣಗಳ ಜೋಡಣೆ ಮಧ್ಯೆ ಗ್ಯಾಪ್ ಏನಿರುತ್ತೆ ಅದು ತುಂಬಿಕೊಳ್ತವೆ. ತುಂಬಿಕೊಂಡು ನೀರು ಹೆಚ್ಚು ಹಿಡ್ಕೊಳ್ಳೋಕೆ ಅವಕಾಶ ಆಗುತ್ತೆ, ಇಂಗುವಿಕೆಗೆ ಯಾವುದೇ ಧಕ್ಕೆ ಆಗಲ್ಲ, ಪೋಷಕಾಂಶಗಳು ಕೂಡ ಚೆನ್ನಾಗಿ ಸಿಗ್ತವೆ. ಸೊ ಈ ಕಣಗಳ ಜೋಡಣೆಯನ್ನು ಉತ್ತಮಪಡಿಸುವಲ್ಲಿ, ಅಂದರೆ ಯಾವ ಕಣಗಳ ವಿರಳ ಜೋಡಣೆ ಇರುತ್ತೆ ಮರಳು ಮಣ್ಣುಗಳಲ್ಲಿ, ನೀರು ಹಿಡಿದುಕೊಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ತವೆ ಹಸಿರೆಲೆ ಗೊಬ್ಬರಗಳು. ಇನ್ನು ಹೆಚ್ಚಿಗೆ ಜೇಡಿ ಅಂಶ ಇತ್ತು ಅಂತಂದರೆ, ಕಣಗಳ ಜೋಡಣೆ ದಟ್ಟವಾಗಿರೋದ್ರಿಂದ ನೀರು ಇಂಗೋ ಪ್ರಮಾಣ ಕಡಿಮೆ ಇರುತ್ತೆ. ಒಂದ್ಸತಿ ಇಂಗ್ತು ಅಂತಂದರೆ ಬಹಳಷ್ಟು ಕಾಲ ನೀರನ್ನು ಹಿಡಿದುಕೊಳ್ಳೋ ಶಕ್ತಿ ಇರುತ್ತೆ, ಆದರೆ ಅಲ್ಲಿ ಗಾಳಿ ಆಡುವಿಕೆ ಬಹಳ ಕಡಿಮೆ ಇರುತ್ತೆ. ಯಾವಾಗ ಗಾಳಿ ಆಡುವಿಕೆ ಕಡಿಮೆ ಆಗುತ್ತೋ ಅಲ್ಲಿ ಬೇರುಗಳ ಉಸಿರಾಟ, ಸೂಕ್ಷ್ಮ ಜೀವಿಗಳ ಉಸಿರಾಟಕ್ಕೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಇದನ್ನು ತಪ್ಪಿಸೋದಕ್ಕೋಸ್ಕರ ನಾವೇನು ಹಸಿರೆಲೆ ಗೊಬ್ಬರಗಳು ಸೇರಿಸ್ತೀವಿ, ಆವಾಗ ಈ ಕಣಗಳ ಜೋಡಣೆ ವಿರಳವಾಗಿ ಗಾಳಿ ಆಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ, ಮತ್ತು ನೀರು ಚೆನ್ನಾಗಿ ಬಸಿಯೋದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ, ಯಾಕೆಂದರೆ ಬಸಿಯೋದು ಅಷ್ಟೇ ಮುಖ್ಯ, ಮತ್ತು ಇಂಗುವುದು ಅಷ್ಟೇ ಮುಖ್ಯ. ಸೊ ನೀರು ಹಿಡಿದಿಟ್ಕೊಳ್ಳೋಕ್ಕೆ ಎರಡು ರೀತಿ ಕೆಲಸ ಮಾಡುತ್ತೆ. ಮರಳು ಮಣ್ಣುಗಳಲ್ಲಿ ನೀರು ಇಂಗಲಿಕ್ಕೆ ಸಹಾಯ ಮಾಡುತ್ತೆ, ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ, ಬಸಿಯೋದನ್ನು ತಪ್ಪಿಸುತ್ತೆ. ಜೇಡಿ ಮಣ್ಣುಗಳಲ್ಲಿ ಬಸಿಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ, ಗಾಳಿ ಆಡಲಿಕ್ಕೆ ಅವಕಾಶ ಮಾಡುತ್ತೆ. ಹೀಗೆ ಕಣಗಳ ರಚನೆಯಲ್ಲಿ ಕೂಡ ಹಸಿರೆಲೆ ಗೊಬ್ಬರಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ದೊಡ್ಡಲಿಂಗಯ್ಯನವರೇ, ಈಗ ಎಷ್ಟು ಜಮೀನಿದೆ ತಮಗೆ? ನಮಗೆ 2.5 ಎಕರೆ ಜಮೀನಿದೆ ಸರ್. ಏನೇನು ಬೆಳೆ ಮಾಡ್ತೀರಿ? ಕಬ್ಬು ಭತ್ತ ಬೆಳಿತೀವಿ ಸರ್. ಅದು ಬಿಟ್ಟರೆ ಬೇರೆ ಏನು ಬೆಳೆ ಇಲ್ವಾ? ಕಬ್ಬಳಿಗೆ ನಾವು ದ್ವಿದಳ ಧಾನ್ಯಗಳು ಬೆಳಿತಿದ್ದೀವಿ ಹಸಿರೆಲೆ ಗೊಬ್ಬರವಾಗಿ. ಈ ಹಸಿರೆಲೆ ಗೊಬ್ಬರವನ್ನು ಸುಮಾರು ಎಷ್ಟು ವರ್ಷಗಳಿಂದ ತಾವು ಬಳಕೆ ಮಾಡ್ತಿರ್ಬೋದು? ನಾವಲ್ಲಿ 2003 ಪ್ರಾರಂಭ ಮಾಡಿದೆ ಸರ್. ಯಾವುದೇ ತರವಾದ ರಾಸಾಯನಿಕ ಅಲ್ಲಿ ಭೂಮಿ ವಿಷಾನೆಯಲ್ಲಿ ಆಗ್ತಾ ಇಲ್ಲ. ಹಸಿರೆಲೆ ಗೊಬ್ಬರ ಬೆಳೆಸ್ಕೊಂಡು ಕಬ್ಬಿನ ಮಧ್ಯೆ ಬೆಂಡೆ, ತಗಣಿ, ಮೂಲಂಗಿ, ಈರುಳ್ಳಿ ಇವೆಲ್ಲ ಬೆಳೀತಾ ಇದ್ವಿ ಸರ್. ಜಮೀನಿನ ಮಣ್ಣು ಯಾವ ತರಹದ್ದು ನಿಮ್ಮದು? ನಮ್ಮದು ಗೋಡು ಮಣ್ಣು ಸರ್. ಕೆಂಪು ಗೋಡ ಅಲ್ಲ ಸರ್, ಕಪ್ಪುಗೋಡು. ಕಪ್ಪುಗೋಡು. ನಿಮಗೆ ಈ ಹಸಿರೆಲೆ ಗೊಬ್ಬರದ ಬಗ್ಗೆ ಮಾಹಿತಿ ಎಲ್ಲಿ ಸಿಕ್ತು ಅಥವಾ ಹೇಗೆ ತಾವು ತಿಳ್ಕೊಂಡ್ರಿ? ನಮಗೆ 2003 ಸರ್ ಅಸ್ಟೆಂಟ್ ಡೈರೆಕ್ಟರ್ ಒಬ್ಬರು ವಿಸ್ಕಂಟು ಅಂತಿದ್ರು, ಅವರು ನಮ್ಮ ಕರೆದು ಇದನ್ನು ಇದ್ರ ಬಗ್ಗೆ ತರಬೇತಿ ಕೊಡ್ಸಿದ್ರು. ಮಂಡ್ಯ ಜಿಲ್ಲೆಯಲ್ಲಿ 50 ಜನ ತರಬೇತಿ ಕೊಡಿಸಿದ್ರು ಸರ್. ಅಂದಿನಿಂದ ನಮಗೆ ಇದ್ರ ಬಗ್ಗೆ ಒಲವು ಮೂಡ್ತು. ನಾವು ನೈಸರ್ಗಿಕ ಕೃಷಿನೇ ಮಾಡಬೇಕು, ಈ ಥರ ರಾಸಾಯನಿಕ ಬಳಸೆ ಹಸಿರೆಲೆ ಗೊಬ್ಬರನೇ ಮಾಡಿ ಬೆಳಿಬೇಕು ಅನ್ನೋದು ಇದಾಯ್ತು ಸರ್. ಅಲ್ಲಿಂದ ಉತ್ತೇಜನಗೊಂಡು ನಾವು ಈ ಕೃಷಿನೇ ಪ್ರಾರಂಭದಿಂದ ಶುರು ಮಾಡಿ ಇವತ್ತು ಇಂದಿನವರೆಗೂ ಮಾಡ್ತಾ ಇದ್ದೀವಿ ಸರ್. ಈಗ ಭತ್ತ ಬೆಳೆಯೋದಕ್ಕಿಂತ ಮುಂಚಿತವಾಗಿ ತಾವು ಹಸಿರೆಲೆ ಗೊಬ್ಬರ ಮಣ್ಣಿಗೆ ಸೇರಿಸ್ತೀರಿ ಸರ್? ಭತ್ತ ಕಟಾವು ಮೊದಲೇ ಸರ್ 15 ದಿನ ಮುಂಚಿತವಾಗಿ ನೀರು ತಪ್ಪಾಗ್ತೀವಲ್ಲ, ಅವಾಗಲೇ ಹಸಿರೆಲೆ ಗೊಬ್ಬರ ಡಯಾಂಚನ ಬೀಜೋಪಚಾರ ಮಾಡಿ ಬೀಜಾಮೃತದಲ್ಲಿ ಒಳಗಡೆ ಎರ್ಚ್ಬಿಡ್ತೀವಿ ಸರ್. ಎಕರೆಗೆ 1.25 ಕೆಜಿ ಎರ್ತೀವಿ. ಅದು ನಾವು ಭತ್ತ ಮಾಮೂಲಿ ನಾಟಿ ಮಾಡೋದಕ್ಕೆಲ್ಲ 1.5 ಅಡಿ ಅಂತರ ಬೆಳೆದಿರ್ತದೆ ಸರ್. ಅದನ್ನು ತಿರ್ಗಿ ಒಳಗಡೆ ಮಲ್ಚಿಂಗ್ ಮಾಡಿ ಭೂಮಿಗೆ ಸೇರಿಸಿ ನಾಟಿ ಮಾಡ್ತೀವಿ ಸರ್. ಈ ಬೀಜೋಪಚಾರ ಅಂದರೆ ಏನು? ಯಾತಕ್ಕೆ ಬೀಜೋಪಚಾರ ಮಾಡ್ತೀರಿ ಸರ್? ಯಾವುದೇ ಒಂದು ಬೀಜದಲ್ಲಿ ಒಂದು ಕೀಟಗಳು ಇದ್ರೆ ಮುಂದೆ ರೋಗ ಬಾಧೆ ಬರೋದಿಲ್ಲ. ಅದಕ್ಕೆ ಏನದು ಅಲ್ಲ, ಹಸಿರೆಲೆ ಗೊಬ್ಬರಕ್ಕೆ ಯಾಕೆ ಬೀಜೋಪಚಾರ ಮಾಡ್ತೀವಿ? ಅದು ಚೆನ್ನಾಗಿ ಬರುತ್ತೆ ಸರ್. ಅದು ಬೀಜನೂ ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ, ಫೇಲ್ ಆಗಲ್ಲ ಯಾವುದೇ ಕಾರಣಕ್ಕೂ ಬೀಜೋಪಚಾರ ಮಾಡೋದ್ರಿಂದ. ಯಾವುದೇ ಬೀಜಕ್ಕೂ ರೋಗ ಬಾಧೆ ಇರೋದಿಲ್ಲ. ನಾವು ಭತ್ತ ಬಿತ್ತಲಿ ಅದಕ್ಕೂ ಬೀಜೋಪಚಾರ ಮಾಡಿ ಇದು ಮಾಡಬೇಕು ಆ ಥರ ಅಲ್ಲ. ಹಸಿರೆಲೆ ಗೊಬ್ಬರಕ್ಕೆ ತಾವು ಬೀಜೋಪಚಾರ ಮಾಡಿ ಏನು ಜೀವಾಮೃತದಿಂದ ಬೀಜೋಪಚಾರ ಬೀಜಾಮೃತ ಮಾಡಿ ಅದನ್ನು ಬಿತ್ತಿ ಒಂದು 45 ದಿವಸದ ಬೆಳೆನ ಮತ್ತೆ ಮಣ್ಣಿಗೆ ಮಣ್ಣಿಸಿರ್ತೀವಿ. ಏನು ಪ್ರಯೋಜನ ಕಂಡಿದ್ದೀರಿ ಭತ್ತದಕ್ಕೆ? ಏನಾದ್ರೂ ನಾವು ಯಾವುದೇ ತರವಾದ ರಾಸಾಯನಿಕ ಬಳಸಲ್ಲ, ರೋಗ ಬಾಧೆ ಬರಲ್ಲ. ರಾಸಾಯನಿಕ ಬಳಸಿದ್ರೆ ರೋಗ ಬಾಧೆ ಜಾಸ್ತಿ. ನಾವು ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ ಯಾವುದೇ ತರವಾದ ರೋಗ ಬರೋದಿಲ್ಲ, ಬೆಳೆಗಳು ಚೆನ್ನಾಗಿ ಬರುತ್ತವೆ, ಫಲವತ್ತಾಗಿರ್ತದೆ ಭೂಮಿ. ಭೂಮಿ ಫಲವತ್ತಾಗಿರ್ಬೇಕು ಅಂದ್ರೆ ಹಸಿರೆಲೆ ಗೊಬ್ಬರ ಹಾಕ್ಲೇಬೇಕು ಸರ್. ಪ್ರತಿಯೊಬ್ಬರು ರೈತರು ಅಷ್ಟೇ, ರಾಸಾಯನಿಕ ಕೃಷಿ ಮಾಡೋನು ಹಾಕ್ಬೇಕು, ನಾವು ಸಾವಯವ ಕೃಷಿ ಮಾಡೋರು ಹಸಿರೆಲೆ ಗೊಬ್ಬರ ಮಾಡಲೇಬೇಕು ಸರ್. ನಿಮ್ಮ ಲೆಕ್ಕದಲ್ಲಿ ಭೂಮಿ ಫಲವತ್ತತೆ ಅಂದ್ರೆ ಏನು? ಸರ್ ಭೂಮಿ ಎಷ್ಟು ಶ್ರೀಮಂತವಾಗಿರ್ತದೋ ರೈತನು ಅಷ್ಟೇ ಶ್ರೀಮಂತವಾಗಿರ್ತಾನೆ. ಭೂಮಿ ಫಲವತ್ತಿಲ್ಲ ಅಂದ್ರೆ ಆ ಭೂಮಿಲಿ ಏನು ಬರಡ್ ಭೂಮಿ ಸರ್. ಅಲ್ಲ, ಫಲವತ್ತತೆ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ನೀವು. ಹೇಗೆ ಅದನ್ನ ನಾವು ಸರ್ ಬೆಳೆ ಆದ ತಕ್ಷಣ ಅದು ನಮಗೆ ನೋಡಕ್ ಚೆನ್ನಾಗಿ ಕಾಣ ಬರುತ್ತದೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ. ಯಾವ ಪೈರು ಚೆನ್ನಾಗಿ ಬರುತ್ತೆ ದುಡುಕಾಯವಾಗಿ ಅದನ್ನ ನಾವು ಅದು ನಮ್ಮ ಭೂಮಿ ಆರೋಗ್ಯವಾಗಿದೆ ಶ್ರೀಮಂತಿಕೆ ಹಿಂದಿದೆ ಅನ್ನೋ ಸರ್. ಅಲ್ಲಿ ಭೂಮಿ ಬರಡಾಗಿದ್ರೆ ಏನು ಬೆಳೆ ಆಗಲ್ಲ ಸರ್. ಅಲ್ಲಿ ಅಂದ್ರೆ ಬರೀ ಹಸಿರಳೆ ಗೊಬ್ಬರ ಒಂದು ಕೊಟ್ಟರೆ ಸಾಕು ಅಂತ ನಿಮ್ಗೆ? ಇಲ್ಲ ಸರ್, ಸಗಣಿ ಗಂಜಲನೂ ಹಾಕ್ಬೋದು ಭೂಮಿಗೆ. ಗೋವಿನ ಸಗಣಿ ಇದೆಯಲ್ಲ ಗಂಜಲ, ಮಹಾ ಒಳ್ಳೆಯದು, ಅದನ್ನು ಉಪಯೋಗಿಸ್ತೀವಿ ನಾವು. ಗೋವಾಧಾರಿತ ನೈಸಿ ಕೃಷಿ ಮಾಡ್ತಾ ಇರೋದು ನಾವು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ರವೀಂದ್ರ ಅವರೇ ಹೇಳಿ, ಈಗ ಕಣಗಳ ಜೋಡಣೆ ಸುಧಾರಣೆ ಮಾಡೋದಕ್ಕೆ ಹಸಿರೆಲೆ ಗೊಬ್ಬರ ಬಹಳ ಪ್ರಮುಖವಾದ್ದು ಅಂತ ಹೇಳ್ತಾ ಇದ್ರಿ, ಮುಂದೆ ಇನ್ನೂ ಏನೆಲ್ಲ ಪ್ರಯೋಜನಗಳಿದ್ದಾವೆ? ಈಗ ಎರಡು ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಏನು, ಕಣಗಳ ಜೋಡಣೆ ಬಗ್ಗೆ ಒಂದು ಮಾತಾಡಿದ್ದೀವಿ, ಮಣ್ಣು ಕೊಚ್ಚಡನೆ ತಪ್ಪಿಸೋದ್ರ ಬಗ್ಗೆ ಕೂಡ ಮಾತಾಡಿದ್ದೀವಿ. ಇದು ಮುಖ್ಯವಾಗಿ ರಾಸಾಯನಿಕ ಗುಣಧರ್ಮ. ನಾವು ಅವ್ಯಾಹತವಾಗಿ ಇತ್ತೀಚೆಗೆ ನಾವು ಕೆಲವೊಂದು ಕೃತಕ ರಸಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ, ವಿಶೇಷವಾಗಿ ಒಂದು ಅಥವಾ ಎರಡು ರೀತಿಯ ಗೊಬ್ಬರಗಳನ್ನು ಮಾತ್ರ ಬಳಸ್ತೀವಿ. ಹೀಗಾಗಿ ಬಹುತೇಕ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್ ನಾವು ಜಾಸ್ತಿ ಬಳಸ್ತಾ ಇದ್ದೀವಿ. ಅಂಥ ಕಡೆಗೆ ಏನಾಗುತ್ತೆ ಅಂತಂದರೆ ಮಣ್ಣು ಹುಳಿ ಮಣ್ಣುಗಳಾಗುವ ಪರಿವರ್ತನೆ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇನ್ನು ಎಲ್ಲಿ ಈ ಒಂದು ನೀರನ್ನ ಭಾಳಷ್ಟು ನಿಲ್ಲಿಸ್ತಾರೋ ಮತ್ತು ಎಲ್ಲಿ ಮಣ್ಣು ಸ್ವಲ್ಪ ಕಪ್ಪು ಮಣ್ಣಿನ ಅಂಶವನ್ನು ಹೊಂದಿರುತ್ತೋ ಅಂಥ ಕಡೆ ಕ್ಷಾರಯುಕ್ತವಾಗಿ ಮಣ್ಣುಗಳು ಪರಿವರ್ತನೆ ಆಗೋದು ಕೂಡ ಭಾಳ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಬಹುಶಃ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಈ ಮರಳು ಮಿಶ್ರಿತ ಗೋಡು ಮಣ್ಣುಗಳು ಮತ್ತು ಮರಳು ಮಣ್ಣುಗಳಿರೋದ್ರಿಂದ ಜೇಡಿ ಅಂಶ ಕಡಿಮೆ ಇರೋದ್ರಿಂದ ಅವ್ಯಾಹತವಾಗಿ 30-40 ವರ್ಷ ನೀರು ಹಾಯಿಸಿದ್ರು ಕೂಡ ಮಣ್ಣುಗಳ ಗುಣಧರ್ಮ ಹಾಗೆ ಉಳ್ಕೊಂಡಿದೆ. ಯಾಕೆಂದರೆ ನೀರು ಬಸ್ತು ಹೋಗ್ತಾ ಇದೆ ಇಲ್ಲಿ. ಅದೇ ನೀವು ಈಗ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಅಥವಾ ಇತ್ತೀಚೆಗೆ ಬಾಗಲಕೋಟೆ ಏರಿಯಾಗಳಿಗೆ ಹೋಗಿ ನೋಡಿದ್ರೆ ನೀವು ಅದಿರೋವೆಲ್ಲ ಕಪ್ಪು ಜೇಡಿ ಮಣ್ಣುಗಳು, ನೀರನ್ನು ಚೆನ್ನಾಗಿ ನಿಲ್ಲಿಸ್ತಾಯಿದ್ದಾರೆ, ಬಸದು ಹೋಗೋಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಕೆಲವೇ 5 ಅಥವಾ 10 ವರ್ಷಗಳಲ್ಲೇ ಮಣ್ಣುಗಳು ಕ್ಷಾರಯುಕ್ತ ಅಥವಾ ಜೌಗು ಮತ್ತು ಸವಳಾಗಿ ಪರಿವರ್ತನೆ ಆಗ್ತಾ ಇದೆ. ಅಲ್ಲ, ನಮ್ಮ ದೊಡ್ಡಲಿಂಗಯ್ಯನವರದ್ದು ಕಪ್ಪು ಗೋಡು ಅಂತಾರಲ್ಲ, ಕಪ್ಪು ಗೋಡು ಇದೆ, ಆದರೆ ಅದರಲ್ಲಿ ಜೇಡಿ ಅಂಶ ಅಷ್ಟು ಪ್ರಮಾಣದಲ್ಲಿಲ್ಲ, ಗೋಡಿನ ಅಂಶ ಜಾಸ್ತಿ ಇದೆ. ಒಂದು ನಾನು ನೋಡಿದ್ದೀನಿ ಅವ್ರ ಜಮೀನೆಲ್ಲ ಒಂದು. ಆಮೇಲೆ ಅವರು ನಿರಂತರವಾಗಿ ಹಸಿರಳೆ ಗೊಬ್ಬರಗಳನ್ನು ಮಾಡ್ತಾ ಬಂದಿದ್ದಾರೆ, ನೀರು ಬಸ್ದು ಹೋಗ್ಲಿಕ್ಕೆ ಅವಕಾಶ ಆಗಿದೆ. ಎಲ್ಲಿ ನೀರು ಚೆನ್ನಾಗಿ ಬಸ್ದು ಹೋಗಲ್ಲ ಅಲ್ಲಿ ಮಾತ್ರ ಈ ಒಂದು ಭೂಮಿ ಹಾಳಾಗೋದು ಭಾಳ ಬೇಕಾಗುತ್ತೆ. ಒಂದ್ಸತಿ ಮಣ್ಣು ತನ್ನ ಗುಣಧರ್ಮ ಕಳ್ಕೊಳ್ತು, ಸವಳು ಜವಳು ಆಯಿತು ಅಂತಂದರೆ ಪ್ರಕೃತಿಯಲ್ಲಿ 1,000 ವರ್ಷ ಆಗಬೇಕು ಅಂತ ಹೇಳಿದೆ ಒಂದು ಇಂಚು ಮಣ್ಣು ತಯಾರಾಗೋಕ್ಕೆ. ಬಟ್ ಇದನ್ನು ಸುಧಾರಣೆ ಮಾಡೋಕ್ಕೆ ನಾವು ಅಲ್ಲಿವರೆಗೂ ಗಳಿಸಿದಂಥ ಎಲ್ಲ ದುಡ್ಡನ್ನು ಹಾಕಿದರೂ ಕೂಡ ಮೊದಲಿನ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಸುಲಭ ಉಪಾಯ, ನಮ್ಮ ಕೈಗೆ ನಿಲ್ಕುವಂಥ ಒಂದು ಸರಳ ಉಪಾಯ ಅಂತಂದರೆ ಹಸಿರೆಲೆ ಗೊಬ್ಬರಗಳು. ಇದರಲ್ಲಿ ಎರಡು ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಏನು, ಒಂದು ಮಣ್ಣು ಕೊಚ್ಚಣೆ ಆಗದಂಗೆ ನೋಡ್ಕೊಳ್ಳೋದು, ಮತ್ತು ಜಡಿ ಕಣಗಳ ಜೋಡಣೆ. ಒಂದು ನೀರು ಚೆನ್ನಾಗಿ ಬಸ್ದು ಹೋಯಿತು ಅಂತಂದರೆ ಅಲ್ಲಿ ಲವಣಾಂಶಗಳ ಶೇಖರಣೆ ಜಾಸ್ತಿ ಆಗಲ್ಲ, ಮತ್ತು ನೀರು ಆವಿಯಾಗೋ ಪ್ರಮಾಣವೂ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಈ ಲವಣಾಂಶ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನೀರು ಚೆನ್ನಾಗಿ ನಿಂತ್ಕೊಂಡಾಗ ಕೆಳಮಟ್ಟದಲ್ಲಿ ಲವಣಗಳು ಕರಗ್ತವೆ, ನೀರು ಆವಿ ಆದಂಗೆ ಆದಂಗೆ ಅದರ ಜೊತೆಗೆ ಲವಣಗಳು ಕೂಡ ನೀರಿನ ಜೊತೆಗೆ ಮೇಲೆ ಬಂದು ಮೇಲ್ಮಟ್ಟದಲ್ಲಿ ಲವಣಗಳು ಶೇಖರಣೆ ಆಗ್ತವೆ. ಸೊ ಈ ಒಂದು ತೊಂದರೆಯನ್ನು ಹಸಿರೆಲೆ ಗೊಬ್ಬರಗಳು ಸುಲಭವಾಗಿ ನಿರ್ವಹಣೆ ಮಾಡ್ತವೆ. ಹೀಗಾಗಿ ಭೂಮಿಯ ಒಂದು ಗುಣಧರ್ಮ ಕೆಡದೇ ಇರೋಕ್ಕೆ, ರಾಸಾಯನಿಕ ಗುಣಧರ್ಮ ಕೆಡದೋರೋಕ್ಕೆ ಇವು ಸಹಾಯ ಮಾಡ್ತವೆ. ಅಂದರೆ ರಸಸಾರವನ್ನು ಲವಣಾಂಶಗಳನ್ನು ಒಂದು ಸ್ಥಿರವಾದ ಮಟ್ಟದಲ್ಲಿ ಕಾಪಾಡ್ಕೊಂಡು ಹೋಗೋಕ್ಕೆ ಇವು ಸಹಾಯ ಮಾಡ್ತವೆ. ಈ ಪೋಷಕಾಂಶಗಳು, ನಾನು ಹೇಳಿದೆ ಮಣ್ಣು ಒಂದು ಜೀವಂತ ವಸ್ತು ಅಂತ, ಅದರಲ್ಲಿ ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳಿವೆ. ಈ ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಉತ್ತಮ ಆಹಾರ ಅಂತಂದರೆ ಸಾವಯವ ವಸ್ತು. ಸಾವಯವ ವಸ್ತುವನ್ನು ನಾವು ಬೇಕಾದಷ್ಟು ರೀತಿಯಲ್ಲಿ ನಾವು ಹಾಕ್ಬೋದು ನಮ್ಮ ಭೂಮಿಗೆ. ಒಂದು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಕಾಂಪೋಸ್ಟ್ ಮಾಡಿ ಹಾಕ್ತೀವಿ, ಎರೆಗೊಬ್ಬರ ಹಾಕ್ತೀವಿ, ಸಸ್ಯಗಳ ಹಿಂಡಿಗಳನ್ನು ಹಾಕ್ತೀವಿ, ಜೊತೆಗೆ ಪ್ರಾಣಿಗಳ ಸಗಣಿ, ಗಂಜಲ, ಮಲ ಎಲ್ಲವನ್ನು ಹಾಕ್ತೀವಿ. ಆದರೆ ಈಗ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸರಿಪೂರಕವಾಗಿ ನಮ್ಮ ಪ್ರಾಣಿಗಳ ಸಂಖ್ಯೆ ನೋಡಿದ್ರೆ ದನಗಳ ಸಂಖ್ಯೆ ಆಗಲಿ ಕತ್ತೆಗಳ ಸಂಖ್ಯೆ, ಮೊನ್ನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ, ಬಹುಶಃ ಒಂದೇ ಒಂದು ವರ್ಷದಲ್ಲಿ ಕತ್ತೆಗಳ ಸಂಖ್ಯೆ 200,000,000 ಕಡಿಮೆ ಆಗಿದೆ ಅಂತ. 2 ಮಿಲಿಯನ್ನಷ್ಟು ಅಂದರೆ ಪ್ರಾಣಿಗಳು ನಮಗೆ ಬೇಕಾಗಿಲ್ಲ, ಯಾಕೆಂದರೆ ನಮಗೀಗೆಲ್ಲ ಯಂತ್ರೋಪಕರಣಗಳ ಅವಲಂಬಿತರಾಗ್ತಾ ಇದ್ದೀವಿ, ಪ್ರಾಣಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಆದರೆ ಪ್ರಕೃತಿ ಒಂದು ಪರಿಸರ ಸಮತೋಲನದಲ್ಲಿ ಅವುಗಳು ಕೂಡ ಒಂದು ಪ್ರಮುಖ ಪಾತ್ರ ಇರುತ್ತೆ, ಅದನ್ನು ನಾವು ನಿರ್ವಹಿಸ್ಕೊಳ್ಬೇಕು. ಹೀಗಾಗಿ ಸಾವಯವ ವಸ್ತುನ ಎಲ್ಲಿಂದ ತರಬೇಕು ಸರ್? ನಾವು ಕಾಂಪೋಸ್ಟ್ ಮಾಡೋಕೆ ನಮ್ಮಲ್ಲಿ ಸಗಣಿ ಇಲ್ಲ, ದನಗಳಿಲ್ಲ, ಇನ್ನು ಬೇರೆ ಕಡೆ ತರಬೇಕು ಅಂತಂದರೆ ಲಾರಿಗಟ್ಟಲೆ ತರಬೇಕು ಅಂತ ಹೇಳ್ತೀರಿ. ತಂದರೆ ನಾವು ಸಾಗಾಣಿಕೆ ವೆಚ್ಚ ಪೂರೈಸೋಕ್ಕಾಗುತ್ತಾ? ಇವೆಲ್ಲ ಸವಾಲುಗಳನ್ನು ಭಾಳ ಚೆನ್ನಾಗಿ ಓಡ್ತಾರೆ. ಕೊಟ್ಟಿಗೆ ಗೊಬ್ಬರ ಮಾಡ್ರಪ್ಪ ಅಂತ ನೀವು ಹೇಳೋ ಪ್ರಕಾರ ವೈಜ್ಞಾನಿಕವಾಗಿ ಕೊಟ್ಟಿಗೆ ಗೊಬ್ಬರ ಮಾಡುವಂತೀರಿ. ನೋಡ್ಕೊಳ್ಳೋರು ಯಾರು ಸರ್ ನಮ್ಮಲ್ಲಿ? ಮನೆಗಳು ಆಳ್ಗೊಳಕ್ಕಿಲ್ಲ, ಇಬ್ಬರು ಇದ್ದೀವಿ ಕೆಲಸಕ್ಕೆ ಹೋಗ್ತಾ ಇದೆ, ಮನೆಯವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನೋಡ್ಕೊಳ್ಳೋರು ಯಾರು ಅಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಹೀಗಿರುವಾಗ ನೀವು ಸುಲಭವಾಗಿ ನಿಮ್ಮ ಜಮೀನಲ್ಲೇ ಇವುಗಳನ್ನು ಬೆಳೆದು ಅಲ್ಲೇ ಕತ್ತರಿಸಿ ಭೂಮಿಗೆ ಸೇರಿಸ್ಬೋದು, ಅಥವಾ ನಿಮ್ಮ ಜಮೀನಿನ ಸುತ್ತಲ ಬದುಗಳ ಮೇಲೆ ಅಥವಾ ನಿಮ್ಮ ಜಮೀನಿಗೆ ಹೋಗುವ ರಸ್ತೆಗಳ ಪಕ್ಕದಲ್ಲಿ ಈ ಹಸಿರು ಎಲೆಗಳು ಕೊಡುವಂಥ ಗಿಡಗಳನ್ನು ಹಚ್ಚಿ ಆ ಎಲೆಗಳನ್ನು ಕತ್ತರಿಸಿ ತಂದು ಹಾಕಿ ನಿಮ್ಮ ಜಮೀನಿಗೆ ಸೇರಿಸ್ಬೋದು. ಕಾಂಪೋಸ್ಟು ಇಲ್ಲ, ಏನೂ ಬೇಕಾಗಿಲ್ಲ. ಬೇರೆ ಎಲ್ಲ ಸಾವಯವ ವಸ್ತುಗಳು ಎಷ್ಟು ವಸ್ತುವನ್ನು ಕೊಡ್ತಾವೋ ಅಷ್ಟೇ ಒಂದು ಪೋಷಕಾಂಶಗಳನ್ನು ಇವು ಪೂರೈಸ್ತಾ ಇದ್ದಾವೆ. ಸೊ ಹೀಗಾಗಿ ಈ ಒಂದು ಗುಣಧರ್ಮ ಕಾಪಾಡಿಕೊಂಡು ಹೋಗೋದ್ರಲ್ಲಿ ಮತ್ತು ಸುಲಭವಾಗಿ ನಿಮ್ಮ ಜಮೀನಲ್ಲಿ ಸಿಗುವಂಥವ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು ನೀವು ಮಾಡೋಕ್ಕೆ ಮನಸ್ಸು ಮಾಡಬೇಕು. ದೊಡ್ಡಲಿಂಗಯ್ಯನವರೇ, ಏನೇನು ರಾಸುಗಳನ್ನು ಇಟ್ಕೊಂಡಿದ್ದೀರಿ ನೀವು? ಸರ್, ನಾವು ಒಂದು ಜೊತೆ ಎತ್ತುಗಳಿದ್ದೇವೆ, ಒಂದು ಜೊತೆ ನಾಟಿ ಹಸುಗಳಿವೆ. ಹ್ಞೂ, ಕುರಿ ಕೋಳಿ ಮೇಕೆ ಅವೇನು ಮಾಡಿಲ್ಲ ಸರ್. ಏನಿಲ್ಲ ಹಸುಗಳು ಅಂದರೆ ಈಗ ಎತ್ತು ಮತ್ತು ಹಸುಗಳು, ಹಸುಗಳು ನಾಟಿ, ಅವುಗಳ ಗಂಜಲ ಮತ್ತು ಸಗಣಿ ಸಗಣಿ ಅಷ್ಟೇನಾ ಅಥವಾ ಬೇರೆ ಕಡೆಯಿಂದ ಖರೀದಿನೂ ಮಾಡಿ? ಖರೀದಿ ಮಾಡಲ್ಲ ಸರ್, ನಮ್ದು ಎಷ್ಟು ಸಾಕು ಅಷ್ಟೇನಾ? ಸಾಕು ಸರ್. ನಮ್ಮ ಗಂಜಲ ಸಗಣಿ ನಮ್ಮ ಭೂಮಿಗೆ ಹಾಕೋದು ಸಾಕು, ಹತ್ತೆ ಎಕರೆ ಬೇಕಾದ್ರೆ ಕೃಷಿ ಮಾಡ್ಬೋದು. ಅಲ್ಲ, ಸಾಕು ಅಂತ ನೀವು ಹೇಳೋದಲ್ಲ, ಮಣ್ಣು ಹೇಳ್ಬೇಕಲ್ಲ. ಮಣ್ಣು ಹೇಳ್ತ ಸರ್, ಬೆಳೆ ಬರ್ತಾ ಇದೆ ಸರ್, ಬೆಳೆ ಬರ್ತಾ. ಡಾಕ್ಟರ್ ರವೀಂದ್ರ ಅವರೇ ಬಂದು ನೋಡಿದಾರೆ ನಮ್ಮ ತಾಕನ, ಮತ್ತು ಫೀಲ್ಡಿಂದ ಡಯಾಂಚನ ತಂದು ತೋರಿದ್ದಾರೆ ಆಫೀಸ್ಗೆಲ್ಲ, ನೋಡಿ ರೈತರು ಉಳ್ದೇನೆ ಬಿತ್ತಿ ಇಷ್ಟುದ್ದ ಬೆಳೆದಿದೆ ಅಂತ. ಆ ಥರ ಎಲ್ಲ. ಈಗ ನೀವು ಬಳಸ್ತಾ ಇರೋದು ಡಯಾಂಚಾ ಒಂದೇನಾ, ಹಸಿರಳೆ ಗೊಬ್ಬರವಾಗಿ ಅಥವಾ ಬೇರೆ ತಗಣಿನೂ ಬಿತ್ತೀವಿ ಸರ್? ತಗಣಿ ಎಲ್ಲ ಬಿತ್ತೀವಿ ಸರ್, ತಗಣಿ ಅಲಸಂದೆ ಅಂತೀವಲ್ಲ ಅದನ್ನು ಬಿತ್ತಿದ್ದೀವಿ. ಈಗ ಭತ್ತ ಬೆಳೆಯೋ ಜಮೀನ್ಗೇನು ಮುಂಚೆ ನಿಮ್ಗೆ ಅವಕಾಶ ಇರುತ್ತೆ, 45 ದಿವಸ ಬೆಳೆದ್ಬಿಟ್ಟು ಉತ್ತು ಬಿಡ್ತೀರಾ. ಈಗ ಕಬ್ಬು ಬೆಳೆಯೋ ಜಮೀನ್ಗೆ ಏನು ಮಾಡ್ತೀರಿ? ಕಬ್ಬು ಬೆಳೆಯೋ ಭೂಮಿಗೆ ಕಬ್ಬು ನೆಡುವಾಗಲೇ ಹಾಕ್ತೀವಿ ಸರ್ ನಾವು ತಗಣಿ, ಒಳಗಡೆ ಬೆಂಡೆ. ಅದು ಬೆಂಡೆ ನಮಗೆ ಉಪ್ಪು ಬೆಳೆಯಾಗಿ ಒಂದು ಖರ್ಚಿಗೆ ದಾರಿ ಆಯ್ತು ಸರ್, ಬೆಂಡೆ ಹಾಕೋದ್ರಿಂದ. ಎಷ್ಟಡಿ ಸಾಲ್ನಲ್ಲ? 6 ಅಡಿ ಸಾಲ ಸರ್, 6 ಅಡಿ ಸಾಲ ಕಬ್ಬು. ಓಹೋ, ಎಷ್ಟು ವರ್ಷದಿಂದ 6 ಅಡಿ ಮಾಡ್ತಿದ್ರಿ? ನಾವು ಆಲೆ ಕಳೆದ 20 ವರ್ಷದಿಂದ ಅದೇ ರೀತಿ ಮಾಡ್ತಾ ಇದ್ದೀವಿ ಸರ್. 6 ಅಡಿನೇ? 6 ಅಡಿನೇ. ಒಂದು ಕಣ್ಣಿನ ತುಂಡ ಅಥವಾ? ಇಲ್ಲ, 3 ಕಣ್ಣೇ ನೆಡ್ತೀವಿ ಸರ್. ಒಂದು ಹೋದ್ರೆ ಒಂದು ಇರಲಿ ಅಂದ್ಬಿಟ್ಟು 3 ಕಣ್ಣೆ ಹಾಕ್ತೀವಿ. ಆಯ್ತು, ಸಂತೋಷ. ದೂರ ಕೊಡ್ತಿದ್ದೀವಿ ಅಷ್ಟೇ. ಈಗ ಅಂದರೆ ಕಬ್ಬಿನ ಸಾಲಲ್ಲ ಇವನ್ನೆಲ್ಲ ಹಾಕತ್ತೀರ? ಕಬ್ಬಿಲ್ಲ, ಕಬ್ಬಿನ ಪಕ್ಕದಲ್ಲಿ ಸರ್. ಕಬ್ಬಿನ ಸಾಲಲ್ಲಿ ಈರುಳ್ಳಿ ನೆಡ್ತೀವಿ, ಮೂಲಂಗಿ ಹಾಕ್ತಿದ್ದೀವಿ. ಮಧ್ಯ ಸಾಲ ಗ್ಯಾಪ್ ಇರ್ತದೆ ಸರ್, ಇನ್ನೊಂದು ಆ ಗ್ಯಾಪಲ್ಲಿ ಬೆಂಡೆ ತಗಣಿ ಎಲ್ಲ ಹಾಕ್ತೀವಿ ಸರ್. ಆಯಿತು. ಆಮೇಲೆ ಅದೊಂದು ಮಣ್ಣಿಗೆ ಸೇರಿಸೋದು ಹೇಗೆ ಸರ್? ಅದು ತಗಣಿ ಬೆಂಡೆ ಎಲ್ಲ ಬರ್ತದೆ ಸರ್, ಫಸಲು ಬರ್ತದಲ್ಲ, ಅನಂತರ ಬುಡಕ್ಕಿತ್ತಾಕ್ಬಿಟ್ಟು ಮಣ್ಣು ಮುಚ್ಚಿದ್ವಿ ಸರ್ ಅದನ್ನು. ಅಷ್ಟೇ ಅಷ್ಟೇ, ಅದು ಹಸಿರೆಲೆ ಗೊಬ್ಬರ ಆದಂಗೆ ಆಯ್ತು ಸರ್ ನಿಮ್ಮ ಲೆಕ್ಕ. ಮತ್ತು ತಗಣಿ ಇವೆಲ್ಲ ನೆಟ್ಟದನ್ನು ಭೂಮಿಗೂ ಫಿಕ್ಸ್ ಮಾಡ್ತಾರಲ್ಲ ಸರ್, ಅದು ಗಂಟೆಗಳು ಇರ್ತಾವೆ, ರೈಜೋಮಿಯಂ ಗಂಟೆಗಳು ಇರ್ತಾವಲ್ಲ, ಆ ಭೂಮಿಗೂ ಫಿಕ್ಸ್ ಮಾಡ್ತಾ ಇರ್ತವೆ. ಕಬ್ಬು ಏಕದಳ ಧಾನ್ಯ, ಅದರಲ್ಲಿ ಯಾವುದೇ ಥರ ಸಾರ್ವಜನಿಕ ಫಿಕ್ಸ್ ಮಾಡೋ ಪ್ರಕೃತಿ ಅದು ಕೊಟ್ಟಿಲ್ಲ, ಏನಾದರೂ ನೈಟ್ರೋಜನ್ ಕಾಪಿನೇ ಮಾಡ್ಬೇಕದು ದ್ವಿದಳ ಧಾನ್ಯದಿಂದ. ಓಹೋ, ಹಾಗಾಗಿ ನೀವು ಅಲಸಂದೆ ಒಂದೇನಾ ಅಥವಾ ಬೇರೆ? ಉದ್ದು ಹೆಸರು ಹೆಸರು ಎಲ್ಲ ಹಾಕ್ತೀವಿ ಸರ್, ಹಾಕ್ತೀವಿ ಎಲ್ಲ ಥರದ್ದು ಹಾಕ್ತೀವಿ. ಅಂದಾಜು ಎಷ್ಟು ಕೆಜಿ ಒಂದು ಎಕರೆಗೆ ಬಳಸ್ಬೋದು? ಎಕರೆಗೆ ಒಂದು 10 ಕೆಜಿ ತಗಣಿ ಬಳಸ್ಬೋದು ಸರ್. ಹೌದಾ? ಅಂದರೆ ಎಲ್ಲ ಸೇರಿಸಿ ಹೆಸರು ಎಲ್ಲ ಒಂದು 30 ಕೆಜಿ ಹಾಕ್ತೀವಿ ಸರ್ ಒಟ್ಟಿಗೆ. 30 ಕೆಜಿ ವರೆಗೂ ಹಾಕ್ತೀವಿ. ಒಂದು ಎಕರೆ ಕಬ್ಬು ಇದೆಯಾ? ಒಂದು ಎಕರೆ ಕಬ್ಬು. ಈ ತರಹ ನೀವು ವ್ಯವಸಾಯ ಮಾಡ್ತಾ ಇರೋದ್ರಿಂದ ನಿಮಗೆ ಕಬ್ಬಿನಲ್ಲಿ ನಿರಂತರವಾಗಿ ಒಂದೇ ಇಳುವರಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಎಷ್ಟು ತೆಗಿತಾ ಇದ್ರಿ? ಎಕರೆಗೆ 30-40 ಟನ್ ತೆಗಿತೀವಿ ಸರ್ ದನಗಬ್ನಲ್ಲಿ. ಹೌದಾ? ಹ್ಞೂ. ಕೂಳೆ ಆದರೆ? ಕೂಳೆ ಆದರೆ ಒಂದು 5 ಟನ್ ಕಮ್ಮಿ ಆಗೋದು ಅಷ್ಟೇ. ಹ್ಞೂ, ಬರ್ತಾ ಅಷ್ಟೇ. 40 ಟನ್? 40 ಸಾಕು ಅಂತೀರಾ? ಸಾಕು ಸರ್, ಏನು ಖರ್ಚಿಲ್ಲದೆ ಬೆಳಿತೀವಿ ಅದೆಲ್ಲ. 60 ಟನ್ ಬೆಳಿಬೇಕಾದ್ರೆ ಸರ್ಕಸ್ ಮಾಡಬೇಕು. ಹಾಂ, ಇದರಲ್ಲಿ ಏನು ಸರ್ಕಸ್ ಏನಿಲ್ಲ, ನಮ್ಮ ಶ್ರಮ ಅಷ್ಟೇ. ಕಳೆ ನಿರ್ವಹಣೆ ಒಂದು ಮುಖ್ಯ ಸರ್ ಅಷ್ಟೇ, ನಮ್ಮ ಕೃಷಿಯಲ್ಲಿ ಕಳೆ ನಿರ್ವಹಣೆ. ಕಳೆಗಳು ಸ್ಪರ್ಧೆ ಮಾಡಬಾರ್ದು, ಬೆಳೆ ಇದ್ದಲ್ಲಿ ಕಳೆ ಬರಬೇಕು, ಸ್ಪರ್ಧೆ ಮಾಡಬಾರ್ದು, ಅದನ್ನು ನಾವು ಕೈಯಿಂದ ಕಿತ್ತಾಕಬೇಕು. ಯಾವುದೇ ಈಗ ಹಸಿರೆಲೆ ಗೊಬ್ಬರ ಬೆಳೆದ್ಬಿಟ್ರೆ ಅವು ಕಳೆ ಜೊತೆ ಫೈಟ್ ಮಾಡಿ ಕಳೆನ ಬೆಳೆಸ್ದಂಗೆ ಮಾಡ್ತವೆ ಅಂತ ಹೇಳ್ತಾರೆ. ಕರೆಕ್ಟ್ ಸರ್, ಹಸಿರೆಲೆ ಇದ್ರೆ ಅದು ಕಳೆನೇ ಎಳ್ಸ್ಕೊಡಲ್ಲ ಜಾಸ್ತಿ. ಈ ತಗಣಿ ಹಾಕೋದ್ರಿಂದ ಜಾಸ್ತಿ ಭೂಮಿನೇ ಕವಚ್ಕೋತದ ಅದು 3 ತಿಂಗಳು ನಿರಂತರವಾಗಿ. ಕಬ್ಬಲ್ಲಿ ಅದೊಂದು ಒಳ್ಳೆ ಅನುಕೂಲ. ಅನುಕೂಲ ಸರ್ ಅಲ್ವಾ? ನಾನು ಹೇಳ್ತಿದ್ದೀನಿ, ನೀವು ಹೇಳ್ಬೇಕು. ಇಲ್ಲ, ಖಂಡಿತ ಅನುಕೂಲ ಸರ್. ಹೌದಾ? ನಾವು ಮಾಡಿದ್ದೀವಿ, ಯಾಕೆ ನಿಮಗೆ ಆಗಿದೆ. ಆಗಿದೆ ಅಲ್ವೇ? ರವೀಂದ್ರ ಅವರು ಹೇಳಿ. ಈಗ ನಾವೇನು ಮಾತಾಡ್ತಾ ಇದ್ವಿ ಈಗ ಅಂತಂದರೆ, ಮುಖ್ಯವಾಗಿ ಈ ಒಂದು ಸೂಕ್ಷ್ಮಜೀವಿಗಳ ಕ್ರಿಯೆಯನ್ನು ಕೂಡ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ವಿ. ಯಾಕೆ ಸೂಕ್ಷ್ಮಜೀವಿಗಳು ಬೇಕು ಅಂತ ದೊಡ್ಡಲಿಂಗೇಗೌಡರಿಗೆ ಹೇಳ್ತಾ ಇದ್ರು. ರೈಸೋಬಿಯಂ ಅನ್ನೋದನ್ನು ಅದೇನೋ ಹೇಳ್ತಾ ಇದ್ರು ಅವರು. ಬೇರಿನ ಗಂಟುಗಳ ಮೂಲಕ ಗಂಟುಗಳು ಮಾಡ್ತವೆ ಅಂತ. ಈ ರೈಸೋಬಿಯಂ ಅನ್ನೋದು ಬೇರಿನ ಗಂಟುಗಳಾಡಿ ಅದರ ಜೊತೆಗೆ ಸಹಜೀವನ ಮಾಡುತ್ತೆ. ಸೊ ಗಾಳಿಯಲ್ಲಿರುವ ಸಾರಜನಕವನ್ನು ಎಳ್ಕೊಂಡು ಮಣ್ಣಿಗೆ ಸೇರಿಸುವಂಥ ಶಕ್ತಿ ಇದೆ. ಅದಕ್ಕಾಗಿ ಹೆಚ್ಚಾನೆಚ್ಚು ಹಸಿರಲೆ ಗೊಬ್ಬರ ಅಥವಾ ಹಸಿರು ಗೊಬ್ಬರಗಳು ಮಾಡೋ ಬೆಳೆಗಳನ್ನು ನಾವು ದ್ವಿದಳಗಳನ್ನೇ ಆರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅದಕ್ಕೆ ಬೀಜೋಪಚಾರ ಮಾಡಬೇಕು ಅಂತ ಹೇಳ್ತಾ ಇದ್ರು ಅವರು. ಈ ಒಂದು ಬೀಜಾಮೃತ ಜೊತೆಗಲ್ಲದೆ ರೈಸೋಬಿಯಂ ಒಂದು ಅಣುಜೀವಿ ಗೊಬ್ಬರ ಕೂಡ ಸಿಗುತ್ತೆ, ಅದರಿಂದನೂ ಕೂಡ ನೀವು ಉಪಚಾರ ಮಾಡಿದ್ದಾದರೆ ಪರಿಣಾಮಕಾರಿಯಾದ ಗಂಟುಗಳು ಆಗಿ ಸಾರ್ವಜನಿಕವನ್ನು ಹೀರಿಕೊಳ್ಳೋ ಶಕ್ತಿಯನ್ನು ಅದು ಮಾಡುತ್ತೆ. ಇನ್ನು ಕೆಲವು ಈ ಕಬ್ಬಿಗೂ ಕೂಡ ಕಬ್ಬಿನ ಬೇರಿನ ಜೊತೆಗೂ ಸಹಜೀವನ ಮಾಡುವಂಥ ಬ್ಯಾಕ್ಟೀರಿಯಾಗಳಿವೆ, ಅದು ನಮ್ಮ ಹಸಿರಲ್ಲಿ ಗೊಬ್ಬರದ ವ್ಯಾಪ್ತಿಯಲ್ಲಿ ಬರೋಲ್ಲ. ಆದರೆ ಅದಕ್ಕೂ ಕೂಡ ಕಬ್ಬಿಗೂ ಕೂಡ ನಾವು ಉಪಚಾರ ಮಾಡಿದ್ದಾದರೆ ಕಬ್ಬಿನ ಬೇರೆ ವರೆಯ ಸುತ್ತು ಕೂಡ ಈ ಬ್ಯಾಕ್ಟೀರಿಯಾಗಳು ಕೂಡ ಗಾಳಿಯ ಸಾರ್ಜನಕವನ್ನು ಹಿಡ್ಕೊಂಡು ಮಣ್ಣಿಗೆ ಸೇರಿಸ್ತವೆ. ಯಾವುದದು? ಅದಕ್ಕೆ ಅಸಿಟೋಬ್ಯಾಕ್ಟರ್ ಅಂತ ಒಂದಿದೆ, ಅಸಿಟೋಬ್ಯಾಕ್ಟರ್ ಅಂತ ಇದೆ, ಇವೆರಡನ್ನ ನಾವು ಕಬ್ಬಿಗೆ ಶಿಫಾರಸು ಮಾಡ್ತೀವಿ. ನೋಡಿದ್ರ ದೊಡ್ಡಲಿಂಗಯ್ಯನವರೆ, ಆಮೇಲೆ ಕಬ್ಬಿಗೂ ಆ ಶಕ್ತಿ ತುಂಬಿಡ್ಬೋದು ನೀವು, ಅದನ್ನ ನೀವು ಬೀಜೋಪಚಾರ ಮಾಡಿಬಿಟ್ರೆ ಅದರ ಜೊತೆಗೆ ಇದು ಸೇರ್ಕೊಂಬಿಟ್ಟು ಇನ್ನೂ ಚೆನ್ನಾಗಿ ಅನುಕೂಲ. ಆಮೇಲೆ ಭತ್ತಕ್ಕೆ ಮಾಡೋದಾದ್ರೆ ಅಜೋಸ್ಪೆರಳನ್ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಸಾರಜನಕ ಸ್ಥಿರೀಕರಣದಲ್ಲಿ. ಇನ್ನ ಕೆಲವು ಬ್ಯಾಕ್ಟೀರಿಯಾಗಳು ಅಥವಾ ಶಿಲೀಂಧ್ರಗಳು ಇವೆ, ಅವು ಮಣ್ಣಿನಲ್ಲಿ ನಾವು ರಂಜಕವನ್ನು ಪೂರೈಸ್ತಾ ಇದ್ದೀವಿ, ಯಾವುದು ಫಾಸ್ಫೇಟ್ ಗೊಬ್ಬರ ಕೊಡ್ತಾ ಇದ್ದೀವಿ, ಅವುಗಳನ್ನು ಕರಗಿಸಿ ಬೆಳೆಗೆ ಕೊಡುವಂಥ ಶಕ್ತಿ ಇದೆ. ಭಾಳಷ್ಟು ರಂಜಕ ಮಣ್ಣಿನಲ್ಲಿದೆ, ಕರಗದೆ ರೂಪದಲ್ಲಿದೆ, ಕಲ್ ಸಕ್ಕರೆ ಆಗಿದೆ, ಅದು ಅದನ್ನು ಸಕ್ಕರೆ ಮಾಡಿ ಸುಲಭವಾಗಿ ಕರಗಿಸಿ ಬೆಳೆಗೆ ಕೊಡುವಂತಹ ಒಂದು ಶಕ್ತಿ ಈ ಸೂಕ್ಷ್ಮಾಣುಜೀವಿಗಳಿವೆ. ಆ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಜಾಸ್ತಿ ಆಗಬೇಕು ಅಂತಂದರೆ ನಮಗೆ ಈ ಹಸಿರೆಲೆ ಗೊಬ್ಬರ ಅಥವಾ ಸಾವಯವ ವಸ್ತು ಸಹಾಯ ಮಾಡುತ್ತೆ. ಇನ್ನು ಕಳೆಗಳ ಬಗ್ಗೆ ಮಾತಾಡ್ತಿದ್ರು, ಕಳೆಗಳ ನಿರ್ವಹಣೆಯಲ್ಲೂ ಕೂಡ ಹಸಿರೆಲೆ ಗೊಬ್ಬರಗಳು ಬಹಳ ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸ್ತವೆ. ಯಾಕೆ, ಕಳೆಗಳು ಯಾವಾಗ ಬರ್ತವೆ, ಯಾವಾಗ ಜಾಗ ಖಾಲಿ ಇರುತ್ತೋ ಅಲ್ಲಿ ವಿಪುಲವಾಗಿ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೋ ಒಂದು ತಿಳ್ಕೊಬೇಕು ನಾವು. ಸಸ್ಯಗಳು ಸೂರ್ಯನ ಬೆಳಕಿಲ್ಲದೆ ಯಾವ ಸಸ್ಯನೂ ಬೆಳೆಯಲ್ಲ ಅನ್ನೋದು. ಎಲ್ಲಿ ಸೂರ್ಯನ ಬೆಳಕು ಯಥೇಚ್ಛವಾಗಿ ಸಿಗುತ್ತೋ ಜೊತೆಗೆ ನೀರು ಮತ್ತು ಪೋಷಕಾಂಶ ಸಿಗ್ತಂದರೆ ಕಳೆಗಳು ದಂಡಿಯಾಗಿ ಬೆಳೀತವೆ. ಈ ಕಳೆಗಳಿಗಿಂತನೂ ವೇಗವಾಗಿ ಬೆಳೆದು ಅವುಗಳ ಮೇಲೆ ಕೌಚ ಹಾಕ್ಕೊಳ್ಳುವಂಥ ಅಂದರೆ ಹೊದಿಕೆ ಮಾಡ್ತಾರೆ, ಕೆಲವು ಜನ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಅಂತಾರೆ ಕಳೆ ನಿಯಂತ್ರಣಕ್ಕೆ, ಅಗತ್ಯ ಇಲ್ಲ. ಹಸಿರೆಲೆ ಗೊಬ್ಬರಗಳನ್ನು ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಇವುಗಳು ಕಳೆಗಳಿಗಿಂತ ಮುಂಚಿತವಾಗಿಯೇ ಮೊಳಕೆ ಹೊಡೆದು ಬೆಳೆದು ಅವುಗಳ ಮೇಲೆ ನೆರಳು ಮಾಡ್ತವೆ, ಬೆಳೆದು ಕುಂಠಿತವಾಗಿ ಅಲ್ಲೇ ಹಾಳಾಗುತ್ತವೆ. ಸೊ ಆಮೇಲೆ ಹೂ ಆಡೋ ಅಂತಕ್ಕಂಥವು ಬರೋದೇ ಇಲ್ಲ. ಸೊ ಹೂ ಆಡೋದಕ್ಕೆ ಯಾವಾಗ ಬರೋಲ್ಲ, ಅವುಗಳು ಕೂಡ ನಮಗೆ ಹಸಿರೆಲೆ ಗೊಬ್ಬರವಾಗಿ ಕೆಲಸ ಮಾಡ್ತವೆ. ಅವುಗಳು ಕೂಡ ಈ ಕಳೆಗಳ ಜೊತೆಗೇ ಹಸಿರೆಲೆ ಗೊಬ್ಬರ ಜೊತೆಗೇ ಉತ್ತಮ ಮಣ್ಣಿಗೆ ಸೇರಿಸಿಬಿಡ್ಬೋದು. ಸೊ ಕಳೆಗಳ ನಿರ್ವಹಣೆಯಲ್ಲಿ ಕೂಡ ಹಸಿರೆಲೆ ಗೊಬ್ಬರ ಬಹಳ ಮಹತ್ವದ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ಎಲ್ಲೆಲ್ಲಿ ನಾವು ಬೆಳೆಗಳ ನಡುವೆ ಅಂತರ ಜಾಸ್ತಿ ಇದೆ, ಎಲ್ಲಿ ಪ್ಲಾಂಟೇಷನ್ ಕ್ರಾಪಿಂಗ್ ಮಾಡಿರ್ತೀವಿ, ತೆಂಗು ಅಡಿಕೆ ಇಂಥ ಕಡೆ ಮಾಡಿರ್ತೀವಿ, ಅಲ್ಲಿ ಹಸಿರೆಲೆ ಗೊಬ್ಬರ ಮಾಡಿದ್ರೆ ಖಂಡಿತವಾಗಲೂ ಒಂದು ಒಳ್ಳೆಯ ಸಸ್ಯ ಹೊದಿಕೆಯನ್ನು ಕೊಡಲಿಕ್ಕೆ ಸಾಧ್ಯ, ನೀರನ್ನು ಕಾಪಾಡ್ಕೋಬೋದು, ತೇವಾಂಶ ಸಂರಕ್ಷಣೆ ಆಗುತ್ತೆ, ಜೊತೆಗೆ ಕಳೆಗಳು ಕೂಡ ಬರದಂಗೆ ಸಹಾಯ ಮಾಡುತ್ತೆ. ಸೊ ಈ ರೀತಿ ಕಳೆಗಳ ನಿರ್ವಹಣೆಯಲ್ಲಿ ಕೂಡ ಈ ಹಸಿರೆಲೆ ಗೊಬ್ಬರ ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ಮುಖ್ಯವಾಗಿ ಇನ್ನು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಮ್ಮ ಸಾವಯವ ಕೃಷಿಯಲ್ಲಿ ನಮ್ಮದು ಏನೋ ಕೃತಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಥವಾ ಬಳಸಲೇಬಾರದು. ಕೆಲವೊಂದು ಎರಡು ಮೂರು ಒಂದು ಯಾವುದೋ ಶಿಲಾರಂಜಕದಂಥ ಕೆಲವು ಗೊಬ್ಬರಗಳನ್ನು ಬಿಟ್ಟರೆ ಬೇರೆ ಗೊಬ್ಬರಗಳನ್ನು ಬಳಸೋದನ್ನು ನಿಷೇಧ ಮಾಡಿದ್ದೀವಿ ನಾವು ಅದರಲ್ಲಿ. ಸೊ ಹೀಗಾಗಿ ಪೋಷಕಾಂಶಗಳನ್ನು ಪೂರೈಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತವಾಗಲೂ ಸಾಧ್ಯ ಇದೆ. ಕನಿಷ್ಠ ನಾವು ಈ ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಒಂದು ಎಕರೆಗೆ 30 kg ನಾವು ಈ ಸಾರ್ವಜನಿಕವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಒಂದು ಅಂಕಿಅಂಶ ನಿಮಗೆ ಹೇಳಬೇಕು ಅಂದರೆ ಒಂದು ಎರಡು ಸಣ್ಣ ಅಂಕಿಅಂಶಗಳನ್ನ ಈ ಹೊಂಗೆ ಗಿರಿಸಿಡಿಯ ಎಲೆಗಳನ್ನು ಹಾಕೋದ್ರಿಂದ ನಿಮಗೆ 1 ಟನ್ಗೆ 7 kg ಸಾರಜನಕ, 2 kg ರಂಜಕ, 3 kg ಪೊಟ್ಯಾಸ್ ಸಿಗುತ್ತೆ. ನಾವು ಎಷ್ಟು ಹೇಳ್ತೀವಿ ನಿಮಗೆ, ಸುಮಾರು ಕನಿಷ್ಠ 7-8 ಟನ್ 8-10 ಟನ್ನಷ್ಟು ಹಾಕು ಅಂತ ಹೇಳ್ತೀವಿ. ಅದು ಕೊಟ್ಟರೆ ನಮ್ಮ ಬೆಳೆಗಳಿಗೆ ಬೇಕಾಗುವಂಥ ಬಹುತೇಕ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಇನ್ನು ಈ ಹಸಿರೆಲೆ ಗೊಬ್ಬರಗಳು ಭೂಮಿಯಲ್ಲಿರುವಂಥ ಪೋಷಕಾಂಶಗಳನ್ನು ಹೀರ್ಕೊಂಡೇ ಬೆಳೆದಿರ್ತವೆ, ಜೊತೆಗೆ ಅದರಲ್ಲಿರುವಂಥ ಸಾಕಷ್ಟು ಲಘು ಪೋಷಕಾಂಶಗಳನ್ನು ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ಹೀರ್ಕೊಳ್ತಾ ಇರ್ತವೆ. ಅವುಗಳನ್ನು ನಾವು ಮತ್ತೆ ವಾಪಸ್ ಮಣ್ಣಿಗೆ ಹಾಕಿದಾಗ ಅವೇ ಪೋಷಕಾಂಶಗಳನ್ನು ನಾವು ಮಣ್ಣಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಭಾಳ ಜನ ರೈತರು ನನಗೆ ಕೇಳ್ತಾ ಇದ್ದಾರೆ, ಸರ್ ನಮ್ಮ ಕಾಡಲ್ಲಿ ಯಾರು ಸರ್ ಗೊಬ್ಬರ ಹಾಕ್ತಾರೆ ಗಿಡಗಳಿಗೆ, ನಾವ್ಯಾಕೆ ಸರ್ ಬೆಳೆಗಳಿಗೆ ಹಾಕಬೇಕು ಅಂತ ಯೋಚನೆ ಮಾಡಿ ನೋಡಬೇಕು. ಕಾಡುಗಳಿಗೆ ನಾವು ಹೋದಾಗ ಯಾರಾದರೂ ಕಾಡಲ್ಲಿರುವಂಥ ಎಲೆಗಳನ್ನು ಆಯ್ಕೆ ಮಾಡ್ಕೊಂಬಂದು ದನಗಳಿಗೆ ಆಹಾರ ಹಾಕ್ತೀರಾ ಅಥವಾ ನಿಮ್ಗೆ ಏನಾದರೂ ಬಳಕೆ ಮಾಡ್ಕೊಳ್ತೀರಾ? ಪ್ರತಿಯೊಂದು ಗಿಡನೂ ಬಹುಶಃ ತನ್ನ ಜೀವನಾವಧಿಯಲ್ಲಿ ಸಾಕಷ್ಟು ಎಲೆಗಳನ್ನು ಉದುರಿಸ್ತಾ ಇರುತ್ತೆ. ಆ ಎಲೆಗಳೇ ಉದುರಿ ಹಸಿರು ಗೊಬ್ಬರಗಳಾಗಿ ಮತ್ತೆ ಬೆಳೆಯನ್ನು ಅಥವಾ ಭೂಮಿಯನ್ನು ಪುನರುಜ್ಜೀವನ ಮಾಡ್ತಾನೆ ಇರುತ್ತೆ. ಇದು ನಿರಂತರವಾಗಿ ಪ್ರಕೃತಿಯಲ್ಲಿ ನಡೆಯುತ್ತಿರುವಂಥ ಕೆಲಸ. ಮುಖ್ಯವಾಗಿ ನಾವು ತಿಳ್ಕೋಬೇಕು, ಕೃಷಿ ಅನ್ನೋದು ನಾವು ಮಾಡ್ತಾ ಇರೋದು, ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಕೃಷಿ ನಿರಂತರವಾಗಿ ತನ್ನಿಂತಾನೆ ಮನುಷ್ಯ ಹುಟ್ಟೋಕ್ಕಿಂತ ಮುಂಚಿಂದನೇ ನಡೀತಾ ಇದೆ. ಭೂಮಿ ಮೇಲೆ ಬಂದಿರೋ ಕಟ್ಟಕಡೆ ಪ್ರಾಣಿ ಅಂತಂದರೆ ಮನುಷ್ಯ. ಅವನು ಬರೋಕ್ಕಿಂತ ಮುಂಚೆ ಪ್ರಕೃತಿ ಅವನಿಗೆ ಬೇಕಾದಂಥ ಆಹಾರ ಪ್ರಾಣಿ ಎಲ್ಲವನ್ನು ಹುಟ್ಟಿಸಿ ಎಲ್ಲ ನೀನು ರೆಡಿ ಮಾಡಿಕೊಟ್ಟಿದ್ದೀನಪ್ಪ ಸುಖವಾಗಿರು ಅಂತ ಹೇಳ್ತು. ಆದರೆ ನಾವು ನಮ್ಮ ಒಂದು ಹೆಚ್ಚಿಗೆ ಬೆಳಿಬೇಕು ಅಥವಾ ಇನ್ನೂ ಹೆಚ್ಚು ಹೆಚ್ಚು ಶ್ರೀಮಂತರಾಗಬೇಕು ಅಂತ ಆಸೆಯಲ್ಲಿ ಅವುಗಳು ಸರಿಯಾಗಿ ಬಳಸ್ತಾ ಇಲ್ಲ. ಸೊ ಈ ಒಂದು ಸಾವಯವ ಕೃಷಿನಲ್ಲಿ ನಾವು ಹೆಚ್ಚಿನ ಒತ್ತು ಕೊಡ್ತಾ ಇರೋದು ಪರಿಸರ ನಿರ್ವಹಣೆಗೆ. ಅಂದರೆ ನನ್ನ ಜೊತೆಗೆ ಇರುವಂಥ ಪ್ರಾಣಿಗಳು ಬೇರೆ ಸಸ್ಯಗಳು ಬೆಳಿಬೇಕು, ಕೀಟಗಳು ಬೇಕು, ಎಲ್ಲವನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ಮಾತ್ರ ನಾವು ಉಳಿಯೋಕ್ಕೆ ಸಾಧ್ಯ ಅಂತ ಆ ದೃಷ್ಟಿನಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ದೊಡ್ಡಲಿಂಗಯ್ಯನವರೇ, ಈಗ ನೀವು ಜಮೀನಿನಲ್ಲಿ ಭತ್ತ ಕಬ್ಬನ್ನು ಬೆಳೀತಿರಲ್ಲ, ಈಗ ಮಣ್ಣಿನ ನಿರ್ವಹಣೆಗೆ ಹಸಿರೆಲೆ ಗೊಬ್ಬರ ಹಾಕ್ತೀರಿ ಮತ್ತು ಸಗಣಿ ಗೊಬ್ಬರ ಎಲ್ಲ ಹಾಕ್ತಿರಲ್ಲ, ಬೆಳೆ ಬೆಳವಣಿಗೆ ಆದಾಗ ಕೀಟಗಳು ರೋಗಗಳನ್ನು ನಿರ್ವಹಣೆ ಮಾಡೋಕ್ಕೆ ಏನು ಮಾಡ್ತೀರಿ ಅಥವಾ ಬರೋದೇ ಇಲ್ವಾ ಅವು? ಸಾವಯವ ಕೃಷಿಲಿ ಹೇಳಬೇಕು ಅಂದರೆ ನಾವು ರೋಗಬಾಧೆಯೇ ಇಲ್ಲ ಅಂತ ಹೇಳಬೇಕು. ಯಾಕೆ ಸಹಜವಾಗಿ ನಾವು ಬೆಳೆಯೋದ್ರಿಂದ ರಾಸಾಯನಿಕ ಅಲ್ಲಿ ಇನ್ನೊಂದು ಅಲ್ಲಿ ಪ್ರಚೋದನೆ ಮಾಡಿ ಬೆಳೆಸಲ್ಲ, ನಾವು ಸಹಜವಾಗಿ ಬೆಳೆಯೋದ್ರಲ್ಲಿ ಯಾವುದೇ ರೋಗ ಬರಲ್ಲ. ಇದುವರೆಗೂ ನಾನು ರಾಜಭೂಣಿ ಭತ್ತ ಎಲ್ಲ ಬೆಳೀತಾ ಇದ್ದೀನಿ, ಯಾವುದೇ ಥರದ ಕೀಟಗಳ ಬಾಧೆ ಅಲ್ಲಿ ಇನ್ನೊಂದಾಗಿಲ್ಲ. ಹುಲ್ಲು ಸಹ ಚೆನ್ನಾಗಿ ಬರುತ್ತೆ ಸರ್, ದನಗಳಿಗೆ ಹುಲ್ಲು 2 ಎಕರೆ ಹುಲ್ಲಿನಷ್ಟು ಬರ್ತದೆ ರಾಜಮುಡಿ ಹುಲ್ಲು. ಹಾಗಾಗಿ ಯಾವುದೇ ತರವಾದ ರೋಗ ಇದುವರೆಗೂ ಕಂಡಿಲ್ಲ ಸರ್. ನಮ್ಮ ಭೂಮಿಲಿ ಕೀಟ ಅಂತೂ ಬರಲ್ವೇ ಇಲ್ಲ ಸರ್. ಬಂದರೂ ತಡಕಲ್ತ ಸರ್, ಅಂದ್ರೆ ನೀವೇನು ಸಿಂಪರಣೆ ಮಾಡಿ ಮಾಡ್ತಾರೆ ಸರ್? ಹೌದಾ? ಯಾವುದೇ ತರ ಕಬ್ಬಲ್ಲೂ ಯಾವ ತರ ಸಮಸ್ಯೆ? ಸಮಸ್ಯೆ ಆಗಿಲ್ಲ. ಬಿಳಿ ಉಣ್ಣೆ ಅಂತ ಹೇಳಿ ಬಂತಲ್ಲ, ಅದು ಬರಲಿಲ್ಲ ನಿಮ್ಮ ಜಮೀನು? ಬಂದಿತ್ತು, ಆದ್ರೂ ಏನು ಅದನ್ನು ನಮ್ಗೇನು ಕೆಡಕ್ ಮಾಡಲಿಲ್ಲ. ಹೌದಾ? ಓಹೋ, ಎಲ್ಲವನ್ನಂತೂ ಕಾಣಿಸ್ಕೊತಿ ಅಂತ ತೊಂದರೆ ಆಗಲಿಲ್ಲ ಅದರಿಂದ. ಆಯ್ತರಪ್ಪ, ಈಗ ಹಸಿರೆಲೆ ಗೊಬ್ಬರ ಆಯಿತು. ನೀವು ಸಗಣಿ ಮತ್ತು ಗಂಜಲ ಏನಿದೆಯಲ್ಲ ಅದನ್ನು ನೀವು ಹಟ್ಟಿ ಗೊಬ್ಬರನೂ ಮಾಡಲ್ವಾ, ನೇರವಾಗಿ ಹಾಕ್ಬಿಡ್ತೀರ? ಸರ್, ಸಾಮಾನ್ಯ ಗದ್ದೆ ನಾಟಿಗೆಲ್ಲ ಟೈಮಲ್ಲೆಲ್ಲ ನೇರವಾಗಿ ಹಸಿ ತೊಪ್ಪೆ ಗಂಜಲನೇ ಹಾಕ್ತೀವಿ, ಭೂಮಿಗೆಲ್ಲ ಹಾಕ್ತೀವಿ. ನಮ್ಮ ಭೂಮಿಗೆ ಸಾಕು ಅಂದಮೇಲೆ ನಾವು ತಿಪ್ಪೆಗೆ ಹಾಕ್ತೀವಿ ಸರ್ ಅಷ್ಟೇ. ಅಲ್ಲಿಗಂಟ ತಿಪ್ಪೆಗೆ ಹಾಕೋದೇ ಇಲ್ಲ ನಮ್ಮ ಭೂಮಿ ಗೊಬ್ಬರನ. ನಮ್ಮ ತಿಪ್ಪೆನೇ ಮಾಡ್ತಾ ಇಲ್ಲ ಈ ಕೃಷಿ ಬತ್ತೆ. ಮೊದಲು ಮಾಡ್ತಿರೋ ತಿಪ್ಪೆ ನೀವು ಹೇಳುವಂಗೆ ತಿಪ್ಪೆ ಸ್ಟಾಕ್ ಮಾಡಿ ಮಣ್ಣು ನೋಡಿದ್ವಿ ಸರ್ಕಸ್ ಮಾಡ್ತಾ ಇದ್ದೋ, ಈಗ ಅದಿಲ್ಲ ಸರ್. ನೀವು ಹೇಳುವಂಗೆ ನೇರವಾಗಿ ಗದ್ದೆಗೆ ಭೂಮಿಗೆ ಹಾಕ್ತಾ ಇದ್ದೀವಿ. ಹೌದಾ? ಬೇರೆ ಏನು ಸಮಸ್ಯೆ ಆಗಿಲ್ಲ? ಅದ್ರ ಏನು ಸಮಸ್ಯೆ ಆಗಿಲ್ಲ ಸರ್, ಚೆನ್ನಾಗಿ ಬರ್ತಾ ಇದೆ. ಕಬ್ಬಿಗೆ ಹೆಂಗೆ ಹಾಕ್ತೀರಿ? ಕಬ್ಬಿಗೆ ಸರ್ ನಾವು ಕಲಸಿ ಬಿಡ್ತೀವಿ ಸರ್, ನೀರು ಬಿಡುವಾಗ ಅದನ್ನು ಕಲಸಿ ಕಲಸಿ ಬಿಡೋದು. ಅಂದರೆ ಜೀವಾಮೃತ ಅಂತ ಮಾಡ್ಕೋತೀವಿ. ಮಾಡ್ಕೋತೀವಿ ಸರ್. ಅದನ್ನು ಬಿಡ್ತೀರಾ? ಬಿಡ್ತೀವಿ. ಇವನು ಬತ್ತಕ್ಕಾದರೂ ಅಷ್ಟೇ, ಬತ್ತಕ್ಕಾದರೆ ತೊಪ್ಪೆ ಗಂಜನೇ ಹುಯ್ತೀವಿ ಸರ್ ಭೂಮಿಗೆ ತಗೊಂಡು, ಏನು ತೊಂದರೆ ಇಲ್ಲ. ಎಸಿಬೋದು ತೊಪ್ಪೆ ನಾವು ಭೂಮಿಗೆ, ಗಂಜಲ ಮಡುಬಾಯಿಗೆ ಹುಯ್ತೀವಿ ಸರ್, ಇನ್ನೇನೇ ಮಾಡಲ್ಲ. ಹೌದಾ? ಹೋಯ್ತು ಸರ್, ನೀರು ಬೆಂಬಲಿ ಹೋಯ್ತಾ ಇರ್ತದೆ. ಅಂದ್ರೆ ಬೆಳೆ ಇಲ್ದಲೇ ಇದ್ದಾಗ ಹೆಚ್ಚಾದದ್ದನ್ನು ತಿಪ್ಪೆ ಮಾಡ್ಕೊಳ್ತೀವಿ ಸರ್. ಅದನ್ನು ಮಣ್ಣಿಗೆ ಹಾಕ್ತೀರಿ? ಹಾಕ್ತೀವಿ. ಹಸಿರೆಳೆ ಗೊಬ್ಬರ ಪ್ರಧಾನ ನಿಮ್ದು? ಹೌದು ಸರ್, ಮುಖ್ಯ ಹಸಿರೆಳೆ ಗೊಬ್ಬರನೇ. ಹೇಳಿ ರವೀಂದ್ರ ಅವರೇ, ಏನೇನನ್ನೆಲ್ಲ ಹಸಿರೆಳೆ ಗೊಬ್ಬರವಾಗಿ ಕೊಡಬಹುದು? ಈಗ ಅದನ್ನೇ, ಈಗ ಬಹುಶಃ ನಾವು ಇಲ್ಲಿ ತನಕ ಇದನ್ನು ಯಾಕೆ ಮಾಡಬೇಕು, ಅದರ ಮಹತ್ವ ಏನು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಈಗ ಇದರಲ್ಲಿ 2 ವಿಧಾನಗಳಿವೆ. ಹಸಿರು ಗೊಬ್ಬರ ಅಂತ ನಾವು ಹೇಳ್ತೀವಿ, ಆದರೆ ಅದನ್ನು ನಾವು ಹಸಿರು ಗೊಬ್ಬರ ಮತ್ತು ಹಸಿರೆಳೆ ಗೊಬ್ಬರ ಅಂತ 2 ವಿಧಾನ ಮಾಡ್ತಾ ಇದ್ದೀವಿ. ಹಸಿರು ಗೊಬ್ಬರ ವಿಧಾನ ಅಂತಂದರೆ, ಮುಖ್ಯ ಬೆಳೆ ನಾವು ಎಲ್ಲಿ ಬೆಳಿತೀವೋ ಆ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ, ಅಥವಾ ಅಗಲ ಸಾಲುಗಳ ಬೆಳೆಗಳಿದ್ರೆ ಮತ್ತು ದೀರ್ಘಾವಧಿಯ ಬೆಳೆಗಳಿದ್ರೆ ಆ ಸಾಲುಗಳ ಮಧ್ಯದಲ್ಲಿ ಈ ಸಸ್ಯಗಳನ್ನು ಬೆಳೆದು ಅವು 45-60 ದಿವಸ ಅಂದರೆ ಹೂ ಆಡೋದಕ್ಕಿಂತ ಮುಂಚೆ, ಎಲ್ಲಿ ಒಂದು 5% ಹೂಗಳು ಶುರುವಾಗ್ತವೋ ಆ ಹಂತದಲ್ಲಿ ಅವುಗಳನ್ನ ಪೂರ್ತಿಯಾಗಿ ಕತ್ತರಿಸಿ ಮಣ್ಣಿಗೆ ಸೇರಿಸಿ ಉತ್ತು ಹಾಕೋದು, ಇದಕ್ಕೆ ಹಸಿರು ಗೊಬ್ಬರ ಅಂತೀವಿ. ಅಂದರೆ ಗ್ರೀನ್ ಮೆನ್ಯೂರಿಂಗ್ ಇನ್ಸೆಟು, ಅಂದರೆ ಸ್ಥಳದಲ್ಲೇ ಹಸಿರು ಗೊಬ್ಬರ ಮಾಡುವಂಥದ್ದು ಹೊತ್ತಿದ್ದು. ಇನ್ನೊಂದು, ನಮಗೆ ಟೈಮ್ ಇಲ್ಲ, ಅದನ್ನು ಬೆಳೆಯೋಕ್ಕೆ 60 ದಿವಸ ಕಾಯೋಕ್ಕಾಗಲ್ಲ ನಮಗೆ, ನಮಗೆ ಇನ್ನೇನು ಬಿತ್ತನೆ ಮಾಡೋಕ್ಕೆ ಇನ್ನೂ 15-20 ದಿವಸ ಮಾತ್ರ ಇದೆ, ಅಷ್ಟಕ್ಕೆ ಮುಂಚೆ ನನಗೆ ಹಸಿರು ವಸ್ತು ಬೇಕು ಅಂತ ರೈತರು ಈ ಹಸಿರು ಎಲೆಗಳನ್ನು ಹಸಿರು ವಸ್ತುವನ್ನು ಕೊಡುವಂಥ ಅನೇಕ ಸಸ್ಯಗಳಿವೆ. ಪ್ರಧಾನವಾಗಿ ಗ್ಲಿರಿಸಿಡಿಯ ಅನ್ನೋದೊಂದು, ಅದನ್ನು ಗೊಬ್ಬರ ಗಿಡ ಅಂತಲೇ ಎಲ್ಲರೂ ಕರಿತಾ ಇದ್ರು. ಗ್ಲಿರಿಸಿಡಿಯಾ ಇಲ್ಲದ ರೈತನ ಮುಖ ನೋಡಬೇಡಿ ಅಂತ ನಮಗೆ ಸ್ಟಾರ್ಟಿಂಗಲ್ಲಿ ನಾನು ಸರ್ವಿಸ್ ಸೇರಿದಾಗ ಹೇಳ್ತಿದ್ರು, ಯಾವ ರೈತ ಗ್ಲಿರಿಸಿಡಿಯಾ ಬೆಳೆದಿಲ್ಲ ಬದುಗಳ ಮೇಲೆ ಅವನು ರೈತನೇ ಅಲ್ಲ, ಅವನು ಮಾತಾಡ್ಸೋಕ್ಕೆ ಹೋಗಬೇಡಿ ಅಂತಿದ್ರು ನಮ್ಮ ಹಿರಿಯರು, ನಮ್ಮ ಸೀನಿಯರ್ ಆಫೀಸರ್ಸ್. ಅಂಥ ಮಹತ್ವ ಅದಕ್ಕೆ ಇತ್ತು. ಯಾಕೆಂದರೆ ಇದರಲ್ಲಿ ವಿಶೇಷವಾಗಿ ಇದು ಮದುಗಳ ಮೇಲೆ ಚೆನ್ನಾಗಿ ಬೆಳೆಯುತ್ತೆ, ಕಟಿಂಗ್ಸಿಂದನೂ ಕೂಡ ಅದನ್ನು ಸಸ್ಯಾಭಿವೃದ್ಧಿ ಮಾಡ್ಕೊಳ್ಬೋದು. ಆಮೇಲೆ 1 ವರ್ಷದಲ್ಲಿ ಕನಿಷ್ಠ 8-10 ಸತಿ ನೀವು ಅದನ್ನು ಕಟಾವು ಮಾಡಿ ಮಾಡಿ ಬೆಳಗ್ಗೆ ಸೇರ್ಸೋಕೆ ಅವಕಾಶ ಇದೆ. ನೀವು ಬೆಳೆದಿಲ್ವಾ ಗ್ಲಿರಿಸಿಡಿಯನ್ನ ದೊಡ್ಡಲಿಂಗಯ್ಯನವರು? ನಾವು ಗ್ಲಿರಿಸಿಡಿಯ ಬೆಳೆದಿಲ್ಲ ಸರ್. ಹೌದಾ? ಮಾಮೂಲಿ ಹೆಸರೆಲೆ ಗೊಬ್ಬರ ಮಾತ್ರ ಮಾಡ್ತಾ ಇದ್ದೀವಿ. ಸುಬಾಬುಲ್ಲು? ಸುಬಾಬುಲ್ಲ ಅದನ್ನು ಬೆಳೆದಿಲ್ಲ. ಹೊಂಗೆ ಬೇವು? ಹೊಂಗೆ ಮರಗಳಿವೆ ಸರ್. ನಿಮ್ ಜಮೀನಲ್ಲೇ ಇದೆಯೋ ಅಥವಾ ಊರಲ್ಲಿ? ಇಲ್ಲ, ನಮ್ಮ ಜಮೀನಲ್ಲಿ ಇವೆ ಸಂಗೆ ಮರಗಳು, ಮತ್ತು ಬೇವಿನ ಮರಗಳು ಇವೆ. ಹೌದಾ? ಸೊಪ್ಪನ್ನು ಕೂಡ ಹಾಕ್ತೀರಾ ಜಮೀನಿಗೆ? ಮೊದಲು ಸವರ್ತಿದ್ದೆ ಸರ್, ರಾಸಾಯನಿಕ ಕೃಷಿ ಮಾಡುವಾಗ ಸವರ ಹಾಕ್ತಿದ್ದಾವೆಲ್ಲನೇ. ಯಾವಾಗ ನಾವು ನೈಸರ್ಗಿಕ ಕೃಷಿಗೆ ಬಂದವು, ಅಲ್ಲಿಂದ ನಾವು ಈಗ ಮಾಮೂಲಿ ಭೂಮಿಲೇ ಮಾಡ್ತಾ ಇದ್ದೀವಿ ಸರ್. ನಮ್ಮ ಸಹಜವಾಗಿ ನಮ್ಮ ಭೂಮಿಲೇ ಫಲವತ್ತಾಗಿ ಮಾಡ್ಕೋತಾ ಇದ್ದೀವಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೀಗ. ಹಾಗಂತೀರಾ? ಹೇಳಿ ಸರ್ ರವೀಂದ್ರ. ಈ ಹಸಿರು ವಸ್ತುಗಳನ್ನು ಬೇರೆ ಕಡೆಯಿಂದ ತಂದು ಆ ಎಲೆಗಳನ್ನು ನಮ್ಮ ಜಮೀನಿನ ಮೇಲೆ ಸುತ್ತಲೂ ಹರಡಿ ಆಮೇಲೆ ಉತ್ತು ಬಿತ್ತನೆ ಮಾಡೋದಕ್ಕೆ ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ. ಅಂದರೆ ಹೊರಗಡೆಯಿಂದ ತಂದು ನಾವು ಗ್ರೀನ್ ಮೆನ್ಯೂರಿಂಗ್ ಮಾಡ್ತಾಯಿರೋದ್ರಿಂದ. ಇನ್ನು ಹಸಿರು ಗೊಬ್ಬರ ಸಸ್ಯಗಳು ಅಂದರೆ ಎಲ್ಲಿ ನಾವು ಬೆಳೆಗಳನ್ನು ಸ್ಥಳದಲ್ಲೇ ಬೆಳೆದು ಉತ್ತು ಮಣ್ಣಿಗೆ ಸೇರಿಸ್ತೀವಿ ಅಂಥ ಸಸ್ಯಗಳಲ್ಲಿ ಅಪ್ಸೆಣಬು ಮತ್ತು ಡಯಂಚ ಭಾಳ ಪ್ರಮುಖವಾದ ಕೆಲಸ ಮಾಡ್ತವೆ. ಆಮೇಲೆ ಚೊಗಚೆಯನ್ನು ಬೆಳಿಬೋದು, ಚವಳಿ, ಅಲಸಂದೆ, ಕುದುರೆ ಮೆಂತ್ಯ, ವೆಲ್ವೆಟ್ ಬೀನ್ಸ್ ಅಂತ ಇತ್ತೀಚೆಗೆ ಇದು ಪ್ಲಾಂಟೇಷನ್ ಕ್ರಾಪ್ಸಲ್ಲಿ ವಿಶೇಷವಾಗಿ ನಾವು ರೆಕಮೆಂಡ್ ಮಾಡ್ತೀವಿ. ಯಾಕೆಂದರೆ ಭಾಳ ವೇಗವಾಗಿ ಭೂಮಿಯನ್ನು ಮುಚ್ಚಿಕೊಂಡು ಸಾಕಷ್ಟು ಸಸಿರಾಶಿಯನ್ನು ಕೊಡುತ್ತೆ. ಅತ್ಯುತ್ತಮ ವಿಧಾನ ತೆಂಗು ಮತ್ತು ಅಡಿಕೆ ಯಾರು ಮಾಡ್ತಾಯಿದ್ರೆ ಅಂತ ಕಡೆ ನಮ್ಮ ಕಳೆಗಳ ಸಮಸ್ಯೆ ಅಂತ ಯಾರು ಹೇಳ್ತೀರಿ ಅಂತ ರೈತರು ಈ ವೆಲ್ವೆಟ್ ಬೀನ್ಸ್ ಬೆಳೆದ್ರೆ ಯಾವ ಸಮಸ್ಯೆಯೂ ಇರಲ್ಲ, ಒಳ್ಳೆ ಪೋಷಕಾಂಶವೂ ಕೂಡ ಸಿಗ್ತಾಯಿರುತ್ತೆ. ಇನ್ನು ಪೊದೆ ಚೊಗಚೆ ಅಂತ ಬರುತ್ತೆ. ಇದರಲ್ಲಿ ಏನಂತಂದರೆ ಚೊಗಚೆಯಲ್ಲಿ ಎರಡು ವಿಧ, ಒಂದು ಬೇರುಗಳಲ್ಲಿ ಗಂಟು ಮಾಡುತ್ತೆ, ಇನ್ನು ಕೆಲವು ಕಾಂಡಗಳಲ್ಲೇ ಗಂಟುಗಳು ಮಾಡುತ್ತೆ, ಸಸ್ಪೇನಿಯ ರೋಸ್ಟ್ರಾಟ ಅಂತ. ಸೊ ಅದು ಕಾಂಡದಲ್ಲೂ ಕೂಡ ಸಾರ್ವಜನಿಕ ಸೀಕರಣ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ನಾವು ಹಸಿರು ಗೊಬ್ಬರದಲ್ಲಿ ಬಳಸ್ಬೋದು. ಹುರುಳಿ, ಹೆಸರು, ಉದ್ದು ಇವೆಲ್ಲ ತುಂಬ ಉತ್ತಮವಾದಂಥ ಹಸಿರು ಗೊಬ್ಬರಗಳು. ಇನ್ನು ಹಸಿರೆಲೆ ಗೊಬ್ಬರ ಸಸ್ಯಗಳಲ್ಲಿ ಗ್ರೀರ್ಸಿಡಿಯಾ ಮುಖ್ಯ ಅಂತ ನಾನು ಆಗಲೇ ಹೇಳಿದೆ. ಹೊಂಗೆ ಭಾಳ ತುಂಬ ಚೆನ್ನಾಗಿ ಕೊಡುತ್ತೆ. ಬೇವು, ಗುಲ್ಮೊಹರ್, ಅಂತರ್ಗಂಗೆ ನಾವೇನು ಮಾಡ್ತಾಯಿದ್ದೀವಿ, ನಮಗೆ ಕೆರೆಗಳನ್ನು ಹಾಳು ಮಾಡ್ತಾಯಿದೆ, ಅದರಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತಾಯಿದ್ದೀವಿ. ಅದನ್ನು ತಂದು ಹಸಿರೆಲೆ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ರೆ ಅದರಲ್ಲಿರುವಂಥ ಪೋಷಕಾಂಶಗಳ ಪ್ರಮಾಣ ಅಗಾಧವಾಗಿದೆ. ಅದನ್ನು ಮಾಡ್ಬೋದು. ಆಮೇಲೆ ನೀರಂಬು, ಆಮೇಲೆ ಇದು ನಿಮ್ಮೇನು ಐಪೋಮಿಯಾ ಅಂತ ಕರಿತೀರಿ, ನಮ್ಮ ಕಬ್ಬಿನಲ್ಲಿ ಸಾಕಷ್ಟು ಕಳೆಯಾಗಿ ಕೆಲಸ ಮಾಡ್ತದೆ ನೀರಂಬು, ಅದನ್ನು ಕೂಡ ಉತ್ತಮ ಹಸಿರು ಗೊಬ್ಬರ ಅಂತ ಮಾಡ್ಬೋದು. ಸಾಕಷ್ಟು ಕಳೆಗಳು ಕೂಡ ನಾವು ಶಾಪ ಅಂದ್ಕೊಳ್ಳೋದೇ ಬೇಕಾಗಿಲ್ಲ, ಅವುಗಳು ಕೂಡ ಹೊರಗಳು. ಆದರೆ ಹೂ ಆಡೋದಕ್ಕಿಂತ ಮುಂಚೆ ಕತ್ತರಿಸಿ ಹಾಕಿದರೆ ಅತ್ಯುತ್ತಮವಾದ ಹಸಿರು ಅಥವಾ ಹಸಿರೆಲೆ ಗೊಬ್ಬರಗಳ ಬೆಳೆಗಳಾಗಿ ಕಳೆಗಳು ಕೂಡ ನಮಗೆ ಸಹಾಯ ಮಾಡ್ತವೆ. ಪಾರ್ಥೇನಿಯಮನ್ನು ಸೇರಿಸಿ, ಇವನ್ ಕಾಂಗ್ರೆಸ್ ಕಸನೂ ಕೂಡ. ಆಮೇಲೆ ಗುಲ್ಮೊಹರ್, ಅಂತರಗಂಗೆ, ಆಮೇಲೆ ಚೊಗಚೆ, ಪೊದೆ ಚೊಗಚೆ, ಆಮೇಲೆ ರಸ್ತೆಗಳ ಸುತ್ತಲೂ ನೀವು ನೋಡಿರ್ತೀರಿ ನೆಲಗಡಲೆ ಥರನೇ ಎಲೆ ಇರುತ್ತೆ, ಹಳದಿ ಹೂವು ಕೊಡುತ್ತೆ, ಅದು ಕ್ಯಾಸಿಯಾ ಸೆರೆಸ ಅಂತ ಕರ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅದನ್ನು ಮಂಗ್ಯಾನ್ ಕಡಲೆ ನೆಲಗಡಲೆ ಅಂತಾರೆ, ಮಂಗ್ಯಾನ್ ಶೇಂಗಾ ಅಂತ. ಸೊ ಯಾಕಂದರೆ ಮಂಗಗಳು ತಿಂತವೆ ಅದನ್ನು. ಸೊ ಅದಕ್ಕೆ ಅದನ್ನು ಕೂಡ ತುಂಬ ಉತ್ತಮವಾದ ಹಸಿರೆಲೆ ಗೊಬ್ಬರವಾಗಿ ತಾವು ಬಳಸ್ಬೋದು. ಹೇಳಿ ದೊಡ್ಡಲಿಂಗಯ್ಯನವರ, ಈ ಥರದ್ದೆಲ್ಲ ಏನಾದರೂ ತಾವು ಮಾಡ್ತೀರಾ? ಈಗ ಅಂತರ್ಗಂಗೆನ ಎಳ್ಕೊಂಬಂದು ಅಥವಾ ರಸ್ತೆ ಪಕ್ಕದಲ್ಲಿ ಸಿಗುವಂತಹ ಹಸಿರು ಗಿಡಗಂಡೆಗಳು ಕಿತ್ತಾಕ್ತೀವಿ ಭೂಮಿಗೆ ಅಷ್ಟೇ. ಅವ್ರು ಹೇಳುವ ಕಳೆಗಳನ್ನೇ ನಾವು ಹೂವಾಕಿ ಮೊದಲೇ ಕಿತ್ತಿ ಭೂಮಿಗೆ ಸೇರಿಸ್ತೀವಿ. ಹೊರಗಡೆಯಿಂದ ಏನೇ ತರಕೋಗಲ್ಲ ಸರ್ ನಾವು. ನಿಮ್ಮ ಜಮೀನಲ್ಲಿ ಪಾರ್ಥೇನಿಯಮ್ ಇಲ್ವಾ? ಇಲ್ಲ ಸರ್, ರೇರ್ ಬರೋದು, ಬಂದ್ರೂ ಬಿಡಲ್ಲ, ಅದು ಹೂವಾಕಿ ಮೊದಲೇ ಕಿತ್ತಾಕ್ಬಿಡ್ತೀವಿ ಸರ್. ಹೌದಾ? ಅದು ಒಳ್ಳೆ ಗೊಬ್ಬರ ಅಂತಾರೆ? ಗೊಬ್ಬರ ಒಳ್ಳೇದೆ ಸರ್. ಕಳೆಗಳೆಲ್ಲ ರೈತನಿಗೆ ಏನು ಶತ್ರುಗಳಲ್ಲ, ಆದರೆ ಅವನ್ನ ನಮ್ಮ ರವೀಂದ್ರ ಸರ್ ಹೇಳುವಂಗೆ ಹೂವಾಕಿ ಮೊದಲೇ ಕಿತ್ತಾಕ್ಬೇಕು ಭೂಮಿಗೆ. ಒಂದ್ಸರಿ ಬೀಜ ಆಗ್ಬಿಡ್ತು, ವೃದ್ಧಿ ಆಯ್ತು ಅಂದ್ರವು, ಅವು ಭಾಳ ಪೈಪೋಟಿ ಮಾಡ್ತವೆ ನಮ್ಮ ಮೇಲೆ, ಸವಾರಿ ಮಾಡಿಬಿಡ್ತವೆ. ಇನ್ನು ಪೋಷಕಾಂಶ ಪ್ರಮಾಣಕ್ಕೆ ಬಂದರೆ ನಮಗೆ ಸಾಮಾನ್ಯವಾಗಿ ಬಳಸುವಂಥದ್ದು ಈ ಒಂದು ಅಪ್ಸೆಣಬಲ್ಲಿ 100 ಕೆಜಿನಲ್ಲಿ 2.3 ಕೆಜಿಯಷ್ಟು ಸಾರಜನಕ ಇದೆ, 1/2 ಕೆಜಿಯಷ್ಟು ರಂಜಕ ಇದೆ, ಮತ್ತು 2 ಕೆಜಿಯಷ್ಟು ಪೊಟ್ಯಾಸ್ ಸಿಗ್ತಾ ಇದೆ. ಹಾಗೆ ಈ ಒಂದು ಡಯಂಚದಲ್ಲಿ 100 ಕೆಜಿ ಡಯಂಚ ಹಾಕಿದರೆ 3.5 ಕೆಜಿಯಷ್ಟು ಸಾರಜನಕ ಮತ್ತು 1 ಕೆಜಿಯಷ್ಟು ರಂಜಕ, 1.2 ಅಂದರೆ 1.5 ಕೆಜಿಯಷ್ಟು ಪೊಟ್ಯಾಸ್ ಸಿಗ್ತಾ ಇದೆ. ನಾನು ಈಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಯಾವುದು ಈ ಒಂದು ಅಂತರ್ಗಂಗೆನಲ್ಲಿ 3% ಸಾರಜನಕ ಇದೆ, 1% ರಂಜಕ ಇದೆ, ಮತ್ತು ಪೊಟ್ಯಾಸ್ 1/2 ಇದೆ. ಹೀಗೆ ಬೇರೆ ಬೇರೆ ಸಸ್ಯಗಳಲ್ಲಿ ಬೇರೆ ಬೇರೆ ಪ್ರಮಾಣದ ಪೋಷಕಾಂಶಗಳು ನಮ್ಗೆ ಲಭ್ಯ ಆಗ್ತಾಯಿದೆ. ಇದರಿಂದಾಗಿ ಮಣ್ಣಿಗೆ ಬೇಕಾಗುವಂಥ ಪ್ರಧಾನ ಪೋಷಕಾಂಶ ಜೊತೆಗೆ ಈ ಒಂದು ಲಘು ಪೋಷಕಾಂಶಗಳು ಕಬ್ಬಿಣ, ಸತು ಮತ್ತು ಮ್ಯಾಂಗನೀಸನ್ನು ಕೂಡ ಕೊಡ್ತವೆ. ಆಮೇಲೆ ಈ ಒಂದು ಅಜೋಲಾ ಅಂತ ಇನ್ನೊಂದು ಸಸ್ಯ ಬರ್ತಾ ಇದೆ, ಅದನ್ನು ಕೂಡ ನಾವು ಜೈವಿಕ ಗೊಬ್ಬರ ಅಂತ ಪರಿಗಣಿಸ್ತಾರೆ. ಬಹುಶಃ ಅದರ ಬಗ್ಗೆ ಜೈವಿಕ ಗೊಬ್ಬರಗಳ ಬಗ್ಗೆ ಮಾತಾಡೋರು ಜಾಸ್ತಿ ಮಾಹಿತಿ ಕೊಡ್ಬೋದು. ಆದರೆ ಅದು ಕೂಡ ಒಂದು ನೀರಿನಲ್ಲಿ ಬೆಳೆಯುವಂಥ ಒಂದು ಜರಿ ಸಸ್ಯ, ಅದನ್ನು ಕೂಡ ಒಂದು ಹಸಿರೆಲೆ ಗೊಬ್ಬರ ಅಂತ ಕೂಡ ನಾವು ಬಳಸಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈ ಒಂದು ಪ್ರಧಾನ ಪೋಷಕಾಂಶಗಳಾದ ಮ್ಯಾಂಗನೀಸು ಮತ್ತು ಮೆಗ್ನೀಷಿಯಂಗಳನ್ನ ಕರಗಿಸುವಂಥ ಗುಣ ಕೂಡ ಅದು ಹೊಂದಿದೆ. ಅದನ್ನು ನಾವು ಕೂಡ ನಮ್ಮ ಜಮೀನಲ್ಲಿ ಭತ್ತದ ಗದ್ದೆಗಳಲ್ಲಿ ಮಾಡ್ಕೋಬೋದು. ಇನ್ನು ಈ ಮಣ್ಣಿನ ಫಲವತ್ತತೆಯಲ್ಲಿ ಏನು ಪಾತ್ರ ವಹಿಸ್ತವೆ ಅಂತ ಯೋಚನೆ ಮಾಡಿದಾಗ ಇವನ್ನ ಗಾಳಿಯಲ್ಲಿ ಒಣಗಿಸಿದಾಗ ಸುಮಾರು 2-12 ಟನ್ನಷ್ಟು ತೂಗ್ತವಂತವು. ಸೊ 12 ಟನ್ನು ನೀವು ಈ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಹಾಕಿದಾಗ ಒಂದು 30-53 ಕೆಜಿಯಷ್ಟು ಸಾರಜನಕ ಸಂಚಯ ಆಗುತ್ತೆ, ಅಂದರೆ ಸೇರಿಕೊಳ್ಳುತ್ತೆ. ಸೊ ಅಪ್ಸೆಣಬಲ್ಲಿ ಒಂದು 12 ಟನ್ನಲ್ಲಿ 53 ಕೆಜಿ ಸಾರಜನಕ ಬರುತ್ತೆ, ಡಯಂಚಾದಲ್ಲಿ 9 ಟನ್ನಿಂದ 53 ಕೆಜಿ ಸಾರಜನಕ, ಚೌಳಿನಲ್ಲಿ 10 ಟನ್ನಿಂದ 41 ಕೆಜಿ ಸಾರಜನಕ. ಈ ರೀತಿ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಸಾರಜನಕದ ಪ್ರಮಾಣ ಶೇಖರಣೆ ಆಗ್ತಾ ಇದೆ. ಮುಖ್ಯವಾಗಿ